ಇಂದಿನ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳಲ್ಲಿ ಆರ್ಥಿಕ ಶಿಸ್ತಿನ ಪಾಲನೆಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಆರ್ಥಿಕ ತಜ್ಞರಾದ ಎಸ್ ಶ್ರೀಕಾಂತ್ ಮತ್ತು ಯೋಗೀಶ್ ಅಪ್ಪಾಜಯ್ಯ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ಶ್ರೀಕಾಂತ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಯೋಗೀಶ್ ಅಪ್ಪಾಜಯ್ಯ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಶ್ರೀಕಾಂತ್ ಅವರೇ ತಮ್ಮ ಬಗ್ಗೆ ಸ್ವಲ್ಪ ಹೇಳಿ. ಐ ಆಮ್ ಫ್ರಮ್ ಬ್ಯಾಂಗ್ಳೂರು, ರಾಜರಾಜೇಶ್ ನಗರದಲ್ಲಿ ನಾವು ವಾಸ ನಮ್ಮದು. ಸೊ ನಾನು ಬೇಸಿಕಲಿ ಮೆಕ್ಯಾನಿಕಲ್ ಇಂಜಿನಿಯರ್, ಸೊ ಆಯಿಲ್ ಆ್ಯಂಡ್ ಗ್ಯಾಸ್ ಪ್ರೊಫೆಷನಲ್. ನಾನು ಅಬ್ರಾಡಲ್ಲಿ ಒಂದು 15 ಇಯರ್ಸ್ ವರ್ಕ್ ಮಾಡಿದ್ದೀನಿ. ಸೊ ಐ ವಾಸ್ ವರ್ಕಿಂಗ್ ಫಾರ್ ಏನೋ ಒನ್ ಆಫ್ ದಿ ಫಾರ್ಚೂನ್ 500 ಲಿಸ್ಟೆಡ್ ಕಂಪ್ನಿ, 256 ವಾಟ್ಸಲಾ ಇಂಡಿಯಾ ಲಿಮಿಟೆಡ್ ಅಂತ. ಸೊ ದೇ ಬೇಸಿಕಲಿ ಡೂ ದ ಇಂಜಿನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಚುಲಿ. ಸೊ ಆಲ್ಮೋಸ್ಟ್ 45-50% ಆಫ್ ದ ಇಂಜಿನ್ ಶಿಪ್ಸ್ ಆರ್ ರನ್ನಿಂಗ್ ಬೈ ವಾಟ್ಸಲಾ ಇಂಜಿನ್ಸ್. ಆ ಒಂದು ಕಂಪ್ನಿಲಿ ಆಲ್ಮೋಸ್ಟ್ 30 ಇಯರ್ಸ್ ಕೆಲಸ ಮಾಡಿದ್ದೀನಿ. ಒಂದು 15 ವರ್ಷ ಇಂಡಿಯಾದಲ್ಲಿ ಮಾಡಿ, ಇನ್ನೊಂದು 15 ವರ್ಷ ಅಬ್ರಾಡಲ್ಲಿ ಮಾಡ್ತಾಯಿದ್ದೆ. ಬೇಸಿಕಲಿ ನೈಜೀರಿಯನ್ ಬೇಸ್ಡ್, ಅಲ್ಲಿ ಆಫ್ರಿಕಾದಲ್ಲಿ. ಆಫ್ರಿಕಾದಲ್ಲಿ ಪವರ್ ಫುಲ್ ಡಿಮ್ಯಾಂಡ್ ಇದೆ, ಅಲ್ಲಿ ಆಯಿಲ್ ಆ್ಯಂಡ್ ಗ್ಯಾಸ್ ನ್ಯಾಚುರಲ್ ಆಗಿ ಜನ್ರೇಟ್ ಆಗುತ್ತೆ, ಅಲ್ಲಿ ಸೋರ್ಸ್ ತುಂಬ ಚೆನ್ನಾಗಿದೆ. ಸೊ ಆ ಒಂದು ಇದರಲ್ಲಿ ನಾನು ಚೆನ್ನಾಗಿ ಅಲ್ಲಿ 15 ಇಯರ್ಸ್ ಟಾಪ್ ಲೆವೆಲ್ ಜನರಲ್ GM ಲೆವೆಲಲ್ಲಿ ಐ ವಾಸ್ ಹ್ಯಾಂಡ್ಲಿಂಗ್ ಆಲ್ಮೋಸ್ಟ್ 15 ಕಂಟ್ರೀಸ್ ಐ ವಾಸ್ ಹ್ಯಾಂಡ್ಲಿಂಗ್ ಪ್ರಾಜೆಕ್ಟ್ಸ್ ಹೆಡ್ ಅಂತ. ಸೊ ಆ ಒಂದು ಫೀಲ್ಡ್ ಮುಗಿಸಿದ ಮೇಲೆ ನಮ್ಮ ಹಣದ ಒಂದು ಓಟಕ್ಕೆ ಒಂದು ಬ್ರೇಕ್ ಹಾಕ್ಕೊಳ್ಳೇಬೇಕು ಯಾವುದೋ ಒಂದು ಕಾರಣಕ್ಕೆ. ಯಾಕೆಂದರೆ ಎಷ್ಟು ಮಾಡೋ, 1 ಕೋಟಿ ಮಾಡೋ, 2 ಕೋಟಿ ಮಾಡೋಣ, 2 ಕೋಟಿ ಮಾಡೋಣ, 2 ಕೋಟಿ ಮಾಡೋ, 3 ಕೋಟಿ ಮಾಡೋಣ ಅಂತ. ಸೊ ನಾವೇ ಒಂದು ಬ್ರೇಕ್ ಹಾಕೋಬೇಕು, ನಮ್ಗೆ ಎಲ್ಲಿಗೆ ಇಷ್ಟು ಏನು ಬೇಕು ನಮ್ಮ ಜೀವನಕ್ಕೆ. ಸೊ ನಮ್ಮ ಫ್ಯಾಮಿಲಿ ಸೈಜ್ಗೆ ಏನು. ಸೊ ಆ ಥರ ಒಂದು ಡಿಸಿಷನ್ ತೊಗೊಂಡು ನಂಗೆ ಸಾಕು, ನಾನು ಇನ್ನು ವಾಪಸ್ ಹೋಗೋಣ, ನಮ್ಮ ಫ್ಯಾಮಿಲಿ ಜೊತೆ ಚೆನ್ನಾಗಿ ಸ್ಪೆಂಡ್ ಮಾಡೋಣ ಅಂತ. ಆಲ್ಮೋಸ್ಟ್ ಐ 49 ರಫ್ಲಿ 50 ಇಯರ್ಸ್ಗೆ ಐ ಟುಕ್ ಆಸ್ ಮೈ ಆಮ್ ರಿಟೈರ್ಡ್ ಅಂದರೆ ಇನ್ನೇನು ನಾನು ಮಾಡದೆ ಹೋದ್ರು ನಾನು ಕಂಫರ್ಟಬಲಿ ಏಬಲ್ ಟು ಮ್ಯಾನೇಜ್ ಮೈ ಫರ್ದರ್ ಲೈಫ್ ಆ್ಯಂಡ್ ಫರ್ದರ್ ರೆಸ್ಪಾನ್ಸಿಬಿಲಿಟಿ ಎಲ್ಲ ಮಾಡ್ಕೋಬೋದು. ಆ ಒಂದು ಸ್ಟೇಜ್ ರೀಚ್ ಆದಮೇಲೆ ಐ ಕಮ್ ಬ್ಯಾಕ್ ಟು ಇಂಡಿಯಾ. ಸೊ ಬಂದಮೇಲೆ ಸೊ ನಾನು ಸ್ವಲ್ಪ ಹಣ ದುಡ್ದಿದ್ದಲ್ವ, ಅಬ್ರಾಡಲ್ಲಿ 15 ವರ್ಷ ಆದರೆ ಡೆಫಿನೆಟ್ಲಿ ಒಂದು ರೀಸನಬಲ್ ಅಮೌಂಟ್ ಇರುತ್ತೆ. ಸೊ ಅದರಿಂದ ಏನು ಮಾಡೋದು, ಅದನ್ನು ರೀಇನ್ವೆಸ್ಟ್ ಮಾಡಿ ಅದನ್ನು ಮತ್ತು ಅದನ್ನು ಈಗ ಜರ 2 ಥಿಂಗ್ಸ್, ಒಂದು ಮೆನ್ ಅಟ್ ವರ್ಕ್, ಇನ್ನೊಂದು ಮನಿ ಅಟ್ ವರ್ಕ್. ಸೊ ಮೆನ್ ಅಟ್ ವರ್ಕ್ ನಾನು ಆಗಲೇ ಮಾಡಾಯಿತು, ಇವಾಗ ಮನಿ ಅಟ್ ವರ್ಕ್ ಅಂದರೆ ನಮ್ಮದು ಇರೋ ಹಣನೇ ಅದನ್ನ ಕೈಲಿ ದುಡಿಸ್ಬೇಕು, ನಾವು ಆರಾಮಾಗಿರಬೇಕು. ಸೊ ಆ ಥರ ಮಾಡಬೇಕಾದ್ರೆ ಏನೇನು ದಾರಿಗಳಿದೆ. ಸೊ ಬಿಲ್ಡರ್ ಆಗ್ಬೋದು, ಬೇರೆ ಬೇರೆ ಅದರಲ್ಲಿ ಇನ್ವೆಸ್ಟ್, ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಅಥವಾ ಗೋಲ್ಡ್ ಕಂಪ್ನಿಗಳಲ್ಲಿ ನಾವು ಶೇರ್ ತೊಗೊಂಡು ಏನು ಬೇಕಾದ ದಾರಿಗಳಿದೆ. ಸೊ ಬಟ್ ಯಾವುದು ಚೀಪೆಸ್ಟ್ ವೇ ಅಂದರೆ ಸೇಫೆಸ್ಟ್ ಆ್ಯಂಡ್ ಏನೋ ಕಮ್ಮಿ ಇದರಲ್ಲಿ ಯಾವ ಥರದಲ್ಲಿ ನಾವು ಮಾಡ್ಬೋದು ಅಂತ ನಾನು ಸರ್ವೆ ಭಾಳ ಸರ್ವೆ ಮಾಡಿದೆ ಆ್ಯಕ್ಚುಲಿ. ಇವನ್ ನನಗೆ ಬೇರೆ ಯಾರಿಗೂ ಬೇಡ, ನನಗೆ ಓನ್ ನಾನು ಮಾಡ್ಕೊಳ್ಳೋಕ್ಕೆ ಅಂತಲೇ ನಾನು ಈ ಒಂದು ಫೈನಾನ್ಷಿಯಲ್ ಲಿಟ್ರಸಿ ಡ್ರೈವ್ ಅನ್ನೋದನ್ನು ಸ್ಟಡಿ ಮಾಡಿ ಯಾವುದು ಕರೆಕ್ಟ್ ಸೂಕ್ತವಾದ ಒಂದು ನಮ್ಮಲ್ಲಿರೋ ಹಣನ ಯಾವ ರೀತಿ ಸದ್ಬಳಕೆ ಮಾಡ್ಕೊಳ್ಬೇಕು, ಯಾವ ರೀತಿ ಅದನ್ನು ಬೆಳೆಸಬೇಕು ಸೇಫ್ ರೂಟಲ್ಲಿ, ಅಂದರೆ ಮ್ಯೂಚುವಲ್ ಫಂಡು ಇವೆಲ್ಲ ಆ ಥರದಲ್ಲ ಇವೆಲ್ಲ ಎಕ್ಸ್ಪ್ಲೇನ್ ಮಾಡೋ ಏಜ್ ಅಲ್ಲ ನಮ್ಮದು. ನಾವು 30-25 ಆದ್ರೆ ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ಬೋದು, ಕಳ್ಕೊಂಡ್ರೂ ಮತ್ತು ದುಡಿಯೋಕ್ಕೆ ಮತ್ತೆ ನಂಗೆ ಟೈಮ್ ಇರುತ್ತೆ. ಇವಾಗ ನಾನು ಅಲ್ಲಿ ಆಲ್ರೆಡಿ ಅಮೌಂಟ್ 50, ಈಗ ನಾನು ಇರೋ ದುಡ್ಡನ್ನು ಕಳ್ಕೊಳ್ಳೋಕ್ಕೆ ಯಾವ ಕಾರಣಕ್ಕೂ ಇಷ್ಟ ಇಲ್ಲ ನನಗೆ. ಏನಿದ್ರೂ ಅದು ಬೆಳೀಬೇಕು, ಅದು ಬೆಳೆಯೋದು ಸ್ವಲ್ಪ ಬೆಳೆದ್ರೂ ಸಾಕು ನನಗೆ, ಬಟ್ ಗ್ಯಾರಂಟಿಡ್ ಇರಬೇಕು. ಸೊ ಈ ಥರ ಒಂದು ಸ್ಟಡಿ ಮಾಡಿದಾಗ ನನಗೆ ಈ ಫೈನಾನ್ಷಿಯಲ್ ಲಿಟ್ರಸಿ ಇಟ್ಟೊಳಗೆ ಸ್ಟಡಿ ಮಾಡಿದಾಗ ನನಗೆ ಒಳ್ಳೆ ಕಂಪ್ನಿನಲ್ಲಿ ಲೈಕ್ ಎಷ್ಟು ಡಿಫ್ರೆಂಟ್ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಒಳ್ಳೊಳ್ಳೆ ರಿಟರ್ನ್ ಬರಗೊಳ ಅಂತ ಆಪ್ಷನ್ಸ್ ತುಂಬಾ ಇದೆ ಆ್ಯಕ್ಚುಲಿ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ನನಗೆ ಇವಾಗ ನಾನು ರಿಟೈರ್ಡ್ ಆಗಿದ್ದೀನಿ, ನನಗೊಂದು 30,000 ರೂಪಾಯಿ ನನಗೆ ಪೆನ್ಷನ್ ಬರೋದು ರೆಗ್ಯುಲರ್ ಇನ್ಕಮ್ ಬೇಕು, ನನಗೆ ಮಂತ್ಲಿ ಇನ್ಕಮ್ ಸ್ಟಾರ್ಟಿಂಗ್ ಫ್ರಮ್ ದಿಸ್ ಮಂತ್ ಇಟ್ ಸೆಲ್ಫ್. ಆ ಥರ ಒಂದು ಮಾಡಬೇಕು ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಅದಕ್ಕೆ ಬೆಂಗಳೂರಲ್ಲಿಂದ ಎಕ್ಸಾಂಪಲ್ ಕೊಡ್ತೀನಿ. ಬೆಂಗಳೂರಲ್ಲಿ ಒಂದು ಇವತ್ತು ನೆಕ್ಸ್ಟ್ ಮಂತಿಂದಲೇ ನನಗೆ 30,000 ರೂಪಾಯಿ ನನಗೆ ರೆಂಟಲ್ ಇನ್ಕಮ್ ಥರ ಬರಬೇಕು ಅಥವಾ ಪೆನ್ಷನ್ ಇನ್ಕಮ್ ಅಂತ ಅಂದ್ಕೊಳ್ಳಿ. ಅಂದರೆ ನನ್ನ ಅಡಿಯ ಪ್ರಕಾರ ಒಂದು 2-3 ಕೋಟಿ ಅಷ್ಟು ಬೆಲೆ ಬಾಳೋ ಒಂದು ಫ್ಲ್ಯಾಟ್, ರೆಡಿ ಫ್ಲ್ಯಾಟ್ ತೊಗೊಂಡ್ರೆ ಆವಾಗ ನನಗೆ 30,000-35,000 ರೂಪಾಯಿ ಐ ಕ್ಯಾನ್ ಎಕ್ಸ್ಪೆಕ್ಟ್ ಆ್ಯಕ್ಚುಲಿ ರೆಂಟ್ ನೆಕ್ಸ್ಟ್ ಮಂತ್ ಅಂದರೆ ಬರುತ್ತೆ ನನಗೆ. ಬಟ್ ಅಲ್ಲಿ ಏನಪ್ಪ ಅಂದರೆ 2-3 ಕೋಟಿ ರೈಟ್ನೂ ನನ್ನ ಪಾಕೆಟಲ್ಲಿ ಇರಬೇಕು. ಅದು ಪಾಕೆಟಲ್ಲಿ ಇರುತ್ತೋ ಅಥವಾ ಸಾಲ ಮಾಡ್ತಾನೋ ಅಥವಾ EMI ಮಾಡ್ತಾನೋ ದಟ್ ಈಸ್ ಡಿಫ್ರೆಂಟ್. ಬಟ್ ಆ ಹಣ ಹೊಂದಿಸಿ ಬಿಲ್ಡರ್ ಕೊಟ್ಟರೆ ಅವನು ನಮಗೆ ಕೀ ಕೊಡ್ತಾನೆ, ನೆಕ್ಸ್ಟ್ ಮಂತ್ ನಾವು ಬಾಡಿಗೆ ಕೊಟ್ಟರೆ 30,000-35,000 ಬರುತ್ತೆ. ಸೊ ಇದು ಜನರಲಿ ಎಲ್ಲರೂ ಮಾಡೋ ಕಾನ್ಸೆಪ್ಟ್, ಅಂದರೆ ಈಸಿ ವೇ ಆಫ್ ಏನೋ ಗೆಟಿಂಗ್ ರೆಂಟ್ ಇನ್ಕಮ್. ಇದಕ್ಕೆ ನಾನು ಒಂದು ಆಲ್ಟರ್ನೇಟಿವ್ ಸೊಲ್ಯೂಷನ್ ಹುಡುಕಿದೆ. ಇದೇ 30,000-35,000 ಇನ್ಕಮ್ಮು ಬರಬೇಕು, ಬಟ್ ಬರೀ 10,00,000 ರೂಪಾಯಿ ಮಾತ್ರ ನಾನು ಇನ್ವೆಸ್ಟ್ ಮಾಡ್ತೀನಿ, 10,00,000 ಇನ್ವೆಸ್ಟ್ ಮಾಡಿದೆ, ಬಟ್ ಒಂದ್ಸಲ ಎಲ್ಲ 12 ವರ್ಷ ಕಟ್ತಿದ್ದೆ ನಾನು. ಶ್ರೀಕಾಂತ್ ಅವರೇ, ನೀವೇನು ಮಾಡಿದ್ರಿ ಅನ್ನೋದಕ್ಕೆ ಆಮೇಲೆ ಬರೋಣ. ಈಗ ಯೋಗೀಶ್ ಅಪ್ಪಾಜಯ್ಯ ಅವರೇ, ರೈತ ಉತ್ಪಾದಕ ಸಂಸ್ಥೆಗಳು ಏನು ಆರ್ಥಿಕ ಶಿಸ್ತನ್ನು ಪಾಲಿಸಬೇಕು ಅಂತ ಹೇಳ್ತೀವಲ್ಲ, ಅದ್ರ ಬಗ್ಗೆ ಒಂಚೂರು ಮಾಹಿತಿಯನ್ನು ನೀಡೋದಕ್ಕೆ ಸಾಧ್ಯವೇ? ಖಂಡಿತ. ಈಗ ಆರ್ಥಿಕ ಶಿಸ್ತು, ಆರ್ಥಿಕ ಯೋಜನೆ ಅನ್ನೋಂಥದ್ದು ಕೇವಲ ವೈಯಕ್ತಿಕ ವ್ಯಕ್ತಿಗಳಿಗಲ್ಲ, ಸಂಸ್ಥೆಗಳಿಗೂ ಸಹ ಭಾಳ ಅನಿವಾರ್ಯ. ಅದರಲ್ಲೂ ವಿಶೇಷವಾಗಿ ಈಗ ರೈತ ಉತ್ಪಾದಕ ಕಂಪನಿಗಳಿಗೇನು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಗಳಿರ್ಬೋದು, ಅಥವಾ ಪ್ರತಿಯೊಂದು ರಾಜ್ಯದ ಇಲಾಖೆಗಳು ಮತ್ತು ನಿಗಮ ಮಂಡಳಿಗಳಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ರೈತ ಉತ್ಪಾದಕ ಕಂಪನಿಗಳನ್ನು ಏನು ಇವತ್ತು ರಚನೆ ಮಾಡ್ತಾ ಇದ್ದಾರೆ ಮತ್ತು ಈಗಾಗಲೇ ರಚನೆ ಆಗಿದೆ. ಈಗ ಭಾಳಷ್ಟು ರೈತ ಉತ್ಪಾದಕ ಕಂಪನಿಗಳು ಎಲ್ಲಿ ಎಡವಿದ್ದಾರೆ ಅಂತ ನೀವು ನನ್ನನ್ನು ಪ್ರಶ್ನೆ ಮಾಡೋದಾದರೆ, ಬಹುತೇಕ ಅಷ್ಟರಲ್ಲಿ ಆರ್ಥಿಕ ಶಿಸ್ತಿಂದನೂ ಎಷ್ಟೋ ರೈತ ಉತ್ಪಾದಕ ಕಂಪನಿಗಳು ಮುಚ್ಚಿರೋಂಥ ನಿದರ್ಶನ ನಮ್ಮ ಮುಂದೆ ಇದೆ ಖಂಡಿತ. ಯಾಕಂದರೆ ಈಗ ಯಾವುದೇ ಒಂದು ಸಂಸ್ಥೆ ನಡೆಸಬೇಕಂದ್ರೆ ಬೇರೆ ಬೇರೆ ವಿಚಾರಗಳು ಬರ್ತದೆ. ಒಂದು ಆಡಳಿತ ವಿಷಯಗಳಿರ್ಬೋದು, ಅಥವಾ ನಾವೇನು ಆಪ್ರೇಷನ್ಸು, ಅಡ್ಮಿನ್ನು, ಅಥವಾ ಅಕೌಂಟ್ಸು, ಫೈನಾನ್ಸ್ ಅಂತ ಏನು ಹೇಳ್ತೇವೆ, ಅದರಲ್ಲಿ ಎಲ್ಲದಕ್ಕೂ ಮುಖ್ಯ ಬೆನ್ನೆಲುಬು ಯಾವುದು ಅಂದರೆ ಹಣಕಾಸು. ಹಣಕಾಸಿನಲ್ಲಿ ಯಾವಾಗ ಶಿಸ್ತಿರುತ್ತೆ, ಹಣಕಾಸು ನಿರ್ವಹಣೆಯಲ್ಲಿ ಯಾವಾಗ ಒಂದು ವ್ಯವಸ್ಥಿತವಾಗಿ ಮಾಡ್ತಾರೆ, ಅವಾಗ ಯಾವುದೇ ಒಂದು ಸಂಸ್ಥೆ ಆಗಲಿ, ಯಾವುದೇ ಒಂದು ಕುಟುಂಬ ಆಗಲಿ, ಯಾವುದೇ ಒಂದು ವ್ಯಕ್ತಿ ಅದನ್ನು ಏನು ವ್ಯವಸ್ಥಿತವಾಗಿ ಅದನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ಏನು ರೈತ ಉತ್ಪಾದಕ ಕಂಪನಿಗಳಿಗೂ ಸಹ ಆರ್ಥಿಕ ಶಿಸ್ತು, ಆರ್ಥಿಕ ಏನು ಯೋಜನೆ ಮತ್ತು ಆರ್ಥಿಕ ಸಾಕ್ಷರತೆ ಭಾಳ ಅನಿವಾರ್ಯನೂ ಹೌದು, ಅವಶ್ಯಕವೂ ಹೌದು. ಎಲ್ಲ ಒಂದೆರಡು ಮೂರು ಉದಾಹರಣೆ ಸಹಿತ ವಿವರಿಸೋಕೆ ಸಾಧ್ಯವೇ? ಇವಾಗ ಈಗಾಗಲೇ ನಮಗೂ ಗೊತ್ತಿರೋ ಹಾಗೆ ಅದರಲ್ಲೂ ಮೈಸೂರು ಆಕಾಶವಾಣಿ ಮೂಲಕನೇ ವಿಶೇಷವಾಗಿ ರೈತ ಉತ್ಪಾದಕ ಕಂಪನಿಗಳಿಗೆ ಪೂರಕವಾದಂಥ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಸರಣಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇರೋಂಥದ್ದು ಖಂಡಿತವಾಗಿಯೂ ಶ್ಲಾಘನೀಯ ವಿಚಾರ. ಏನು ಅದು ಅವಶ್ಯಕವೂ ಹೌದು. ಈಗಾಗಲೇ ಭಾಳಷ್ಟು ಬೇರೆ ಬೇರೆ ತಾಂತ್ರಿಕ ವಿಷಯಗಳು ಮತ್ತು ಅದರ ನಿರ್ವಹಣೆ ಬಗ್ಗೆ ಕಾರ್ಯಕ್ರಮಗಳು ನಡೀತಾ ಇದೆ. ಈ ಆರ್ಥಿಕ ಶಿಸ್ತು ಅಥವಾ ಆರ್ಥಿಕ ನಿರ್ವಹಣೆಗೆ ಅನುಗುಣವಾಗಿ ಈಗಾಗಲೇ ರೈತ ಉತ್ಪಾದಕ ಕಂಪನಿಗಳು ನಿಮಗೂ ಗೊತ್ತಿರೋ ಹಾಗೆ ಅದೆಲ್ಲ 1956 ಕಂಪನಿ ಕಾಯ್ದೆ ಅಡಿ ನೋಂದಣಿ ಆಗೋದ್ರಿಂದ ಏನು ಅದರದೇ ಆದಂಥ ಒಂದು ನೀತಿ ನಿಯಮಗಳು ಬೇರೆ ಸಂಸ್ಥೆಗಳಿಗೆ ಹೋಲಿಕೆ ಮಾಡಿದ್ರೆ ಭಾಳ ಕಟ್ಟುನಿಟ್ಟಿದೆ. ಏನು ಇದು ಕಂಪನಿ ಕಾಯ್ದೆ ಅಡಿಯಲ್ಲಿ ಬರೋದ್ರಿಂದ ಮತ್ತು ಅದನ್ನು ನಿರ್ವಹಣೆ ಮಾಡಲಿಕ್ಕೂ ಸಹ ಈಗಾಗಲೇ ಸಂಬಂಧಪಟ್ಟಂಥ ಇಲಾಖೆಗಳಿರ್ಬೋದು, ನಿಗಮ ಮಂಡಳಿಗಳು ಈಗಾಗಲೇ ಒಬ್ಬರು ಅಕೌಂಟೆಂಟ್ನ ನೇಮಕ ಮಾಡಲಿಕ್ಕೂ ಅವಕಾಶ ಮಾಡಿಕೊಟ್ಟಿರ್ತಾರೆ. ಮತ್ತು ಅವರ ಏನು ಲೆಕ್ಕಪತ್ರಗಳನ್ನೆಲ್ಲ ಪರಿಶೀಲನೆ ಮಾಡಲಿಕ್ಕೆ ನೋಡಲಿಕ್ಕೆ ಆಡಿಟ್ರುಗಳು ಸಹ ಇರ್ತಾರೆ. ಆದರೂ ಸಹ ಏನೇ ಇದ್ದರೂ ಆ ಒಬ್ಬರು ಏನು ರೈತ ಉತ್ಪಾದಕ ಕಂಪನಿಯಲ್ಲಿರೋಂಥ ನಿರ್ದೇಶಕರುಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಲೆಕ್ಕಾಧಿಕಾರಿಗಳು ಅವರ ಪ್ರತಿ ವ್ಯವಹಾರ ಏನಿರ್ತದೆ, ಪ್ರತಿದಿನದ ವ್ಯವಹಾರ, ಅದು ಖರೀದಿಯಾಗಿರ್ಬೋದು ಅಥವಾ ಮಾರಾಟ ಆಗಿರ್ಬೋದು ಅಥವಾ ಸಂಬಳ ಇರ್ಬೋದು ಅಥವಾ ಬೇರೆ ಯಾವುದೇ ಒಂದೇ ಒಂದು ಒಂದು ಪೈಸಾ ಇರ್ಬೋದು, ಒಂದು ರೂಪಾಯಿ ಏನು ರೈತ ಉತ್ಪಾದಕ ಕಂಪನಿಯಿಂದ ಹೊರಗಡೆ ಹೋಗ್ಬೋದು ಅಥವಾ ಹೊರಗಡೆ ಬರ್ಬೋದು, ಪ್ರತಿಯೊಂದಕ್ಕೂ ಅದರದೇ ಆದಂಥ ದಾಖಲೆಗಳನ್ನ ಇಡಬೇಕಾಗತ್ತೆ. ಆಮೇಲೆ ಈಗಾಗಲೇ ಎಲ್ಲರಿಗೂ ಗೊತ್ತಿರಾಗಿ ಇವತ್ತು ಮೊದಲು ತರಲ್ಲ ತಂತ್ರಜ್ಞಾನ ಇದೆ, ಎಲ್ಲೋ ಕಂಪ್ಯೂಟರ್ ಬಳಕೆನೂ ಮಾಡ್ತಾ ಇರೋದ್ರಿಂದ ಅದನ್ನೆಲ್ಲ ನಾವು ಹೆಡ್ ಆಫ್ ಅಕೌಂಟ್ಸ್ ಅಂತ ಕರಿತೇವೆ. ಯಾವ್ಯಾವ ಒಂದು ವೆಚ್ಚವನ್ನು ಯಾವ್ಯಾವ ಹೆಡ್ನಲ್ಲಿ ಅದನ್ನು ಏನು ಅದನ್ನು ಏನು ಅಕೌಂಟ್ ಮಾಡಬೇಕು ಅನ್ನೋಂಥದ್ದು. ಯಾಕಂದರೆ ಏನೇ ಒಬ್ಬರು ಸಿ ಎ ಇರ್ಬೋದು, ಆಡಿಟರ್ಗಳಿರ್ಬೋದು, ಅವ್ರು ಕೇವಲ ಮಾರ್ಗದರ್ಶನ ಕೊಡ್ಬೋದು, ಮತ್ತು ಇವ್ರು ರೈತ ಉತ್ಪಾದಕ ಕಂಪನಿಯವ್ರು ಕೊಡೋಂಥ ಒಂದು ಏನು ದಾಖಲೆಗಳಿಗೆ ಅನುಗುಣವಾಗಿ ಅವರು ಏನು ಇವತ್ತು ಸರ್ಕಾರದ ನೀತಿ ನಿಯಮಗಳೇನಿದೆ ಅಥವಾ ನಾವೇನು ಲೀಗಲ್ ಆ್ಯಂಡ್ ಸ್ಟ್ಯಾಟ್ಯುಟರಿ ಕಂಪ್ಲೇಂಟ್ಸ್ ಅಂತ ಹೇಳ್ತೀವಿ, ಅದರ ಪ್ರಕಾರ ಐ ಟಿ ಫೈಲಿಂಗ್ ಇರ್ಬೋದು, ಜಿ ಎಸ್ ಟಿ ಫೈಲಿಂಗ್ ಇರ್ಬೋದು, ಅವ್ರು ಮಾಡಿಕೊಡ್ತಾರೆ. ಆದರೆ ಅದಕ್ಕೆ ಮೂಲಭೂತವಾಗಿ ಅದನ್ನು ಏನು ಅವಶ್ಯಕತೆ ಇರೋಂಥ ದಾಖಲೆಗಳನ್ನು ಕೊಡೋಂಥ ಜವಾಬ್ದಾರಿ ಯಾರ ಮೇಲೆ ಇರ್ತದೆ? ರೈತ ಉತ್ಪಾದಕ ಕಂಪನಿಯ ಲೆಕ್ಕಾಧಿಕಾರಿ ಇರ್ಬೋದು ಅಥವಾ ಸಿ ಇಒಗಳು ಅಥವಾ ಏನು ಅಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರುಗಳು ಜವಾಬ್ದಾರಿ ಇರ್ತದೆ. ಹಾಗಾಗಿ ನನ್ನ ಸಲಹೆ ಅಥವಾ ನನ್ನ ಕಿವಿ ಮಾತು ಏನಂತಂದರೆ, ಆಡಳಿತ ಮತ್ತು ಬೇರೆ ಎಷ್ಟು ಮುಖ್ಯನೋ ಎಲ್ಲದಕ್ಕಿಂತ ಮುಖ್ಯ ಹಣಕಾಸು ನಿರ್ವಹಣೆ, ಇದ್ರ ಪಡೆ ಹೆಚ್ಚು ಒತ್ತು ಕೊಡಬೇಕಾದ ಅವಶ್ಯಕತೆ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ. ಯೋಗೇಶಪ್ಪ ಜಯ ಅವರೇ, ಈಗ ರೈತ ಉತ್ಪಾದಕ ಸಂಸ್ಥೆಗಳು ಎಷ್ಟೋ ಸಂಸ್ಥೆಗಳು ಇವತ್ತು ಆದಾಯ ಮಾಡುವಂತಹ ಒಂದು ಹಂತಕ್ಕೆ ಬಂದು ತಲುಪಿದ್ದಾವೆ. ಅದು ಅವರು ಬಿಸ್ನೆಸ್ ಮೂಲಕ ಮಾಡ್ತಾ ಇರುವಂತಹ ಆದಾಯ. ಈ ತರಹ ಬಂದಂತಹ ಆದಾಯವನ್ನು ಅವರು ಹೂಡಿಕೆ ಮಾಡೋದು ಒಳ್ಳೆಯದು ಅನ್ನೋದು ನಿಮ್ಮದು ಅಭಿಪ್ರಾಯನ ಹೇಗೆ? ಈಗ ಬಂದಂಥ ಆದಾಯವನ್ನು ಹೂಡಿಕೆ ಮಾಡೋಂಥದ್ದು ಈಗಾಗಲೇ ಶ್ರೀಕಂತವ್ರು ಮಾತಾಡ್ತಿದ್ದಾಗ ಹೇಳ್ತಾ ಇದ್ರು, ಹಣವನ್ನು ದುಡಿಯೋ ಇದರಲ್ಲೂ ಸಾಕಷ್ಟು ಅವಕಾಶಗಳು. ಯಾಕಂದರೆ ಈಗಿರೋಂಥ ಇದರಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ಈಗ ಬಹುತೇಕ ರೈತ ಉತ್ಪಾದಕ ಕಂಪನಿಗಳಿಗೆ ಬಂದಿರೋಂಥ ಆದಾಯ ಹಣ ಎಲ್ಲ ಬಹುತೇಕ ಅವರೇನು ಕರೆಂಟ್ ಅಕೌಂಟ್ ಅಂತ ಏನು ಕರಿತೇವೆ ಅಲ್ಲಿ ಇರ್ತದೆ. ಈಗ ನಾವು ಉಳಿತಾಯ ಖಾತೆ ಇರ್ಬೋದು ಅಥವಾ ಕರೆಂಟ್ ಅಕೌಂಟನ್ನು ತೊಗೊಳ್ಳೋದಾದರೆ, ಇವತ್ತು ಆಲಿ ಇರೋಂಥ ವ್ಯವಸ್ಥೆನಲ್ಲಿ ಅದು ಬರೋಂಥ ಬಡ್ಡಿಗೆ ನಾವು ಲೆಕ್ಕ ಹಾಕೊಳ್ಳೋದಾದರೆ, ಬಹುಶಃ ಅದನ್ನು ಅಲ್ಲಿ ಇಡ ಬದಲಾಗಿ ಬೇರೆ ಬೇರೆ ರೀತಿಯ ಏನು ಕಾನೂನು ಚೌಕಟ್ಟಿನಲ್ಲಿ ಬರೋಂಥ ಹೂಡಿಕೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ಆ ನಿಟ್ಟಿನಲ್ಲಿ ಏನಾಗಿದೆ, ನಾನು ಆಗಲೇ ಹೇಳ್ದಂಗೆ ಭಾರತ ದೇಶದಲ್ಲಿ ನಾನು ಯಾವುದೋ ಒಂದು ಅಂಕಿಅಂಶ ನೋಡ್ತಾ ಇದ್ದಾಗ ಭಾರತದಲ್ಲಿ ಆರ್ಥಿಕ ಸಾಕ್ಷರತೆ ಅನ್ನೋಂಥದ್ದು ಭಾಳ ಕಡಿಮೆ ಅಂತ ಭಾಳ ಪರಿಣಿತರು ಹೇಳ್ತಾರೆ, ಮತ್ತು ನಾನು ಬೇರೆ ಬೇರೆ ಕಾರ್ಯಕ್ರಮಗಳು ಕೇಳಲ್ಪಟ್ಟಿರೋಂಥದ್ದು ಸುಮಾರು 12-17% ಒಳಪಟ್ಟಿದೆ ಅಂತ ಹೇಳ್ತಾರೆ, ಅದು ಎಲ್ಲ ಒಟ್ಟಾರೆ. ಹಾಗಾಗಿ ಆರ್ಥಿಕ ಸಾಕ್ಷರತೆ ಅನ್ನೋದು ಇಲ್ಲದೇ ಇರೋದ್ರಿಂದ ನಮ್ಮಲ್ಲಿರೋಂಥ ಹಣವನ್ನು ಯಾವ ರೀತಿ ದುಡಿಯಾಗಿ ಮಾಡಬೇಕು ಮತ್ತು ಯಾವ ರೀತಿ ಅದು ಇನ್ನೂ ಹೆಚ್ಚು ಆದಾಯ ಬರೋ ನಿಟ್ಟಿನಲ್ಲಿ ಇರೋಂಥ ಅವಕಾಶಗಳಿದೆ ಅದನ್ನು ತಿಳ್ಕೊಳ್ಳೋ ನಿಟ್ಟಿನಲ್ಲಿ ಏನು ಸಿ ಇಒಗಳಾಗಿರ್ಬೋದು ಅಥವಾ ಲೆಕ್ಕಾಧಿಕಾರಿಗಳು ಅಥವಾ ಸಂಬಂಧಪಟ್ಟಂಥ ನಿರ್ದೇಶಕರುಗಳು ತಿಳ್ಕೊಳ್ಳೋಂಥ ಅನಿವಾರ್ಯತೆ ಇದೆ ಅನ್ನೋಂಥದ್ದು ಸೂಕ್ತ. ಮುಂದುವರಿಸಿ ಶ್ರೀಕಾಂತ್ ಅವರೇ, ತಾವು ಹೇಳ್ತಾ ಇದ್ದಂತಹ ವಿಚಾರ ಅದೇ ನಾನು ಆವಾಗಲೇ ಹೇಳ್ತಾ ಇದ್ದಾಗೆ, ಯಾವುದೇ ಒಬ್ಬ ಮನುಷ್ಯನಿಗೆ ಅವರು ಪ್ರೊಫೆಷನ್ ಯಾವುದೇ ಆಗಿರ್ಬೋದು, ರೈತರಾಗಿರ್ಬೋದು, ಸ್ಯಾಲರಿಡ್ ಪರ್ಸನ್ ಆಗಿರ್ಬೋದು, ಯಾರೇ ಆಗಿರಲಿ, ಕಂಪನಿನೇ ಆಗಿರ್ಬೋದು, ಯಾರೇ ಆಗಲಿ ಫಾರ್ ದಟ್ ಮ್ಯಾಟರ್, ಉಳಿತಾಯ ಅನ್ನೋದು ಸಿಸ್ಟಮ್ಯಾಟಿಕ್ಕಾಗಿ ಆರ್ಗನೈಸ್ ಆಗಿ ಮಾಡ್ಕೊಳ್ಳೇಬೇಕಾಗುತ್ತೆ. ಸಿ ನನಗೆ ಗೊತ್ತಿರೋ ಹಂಗೆ ಮನುಷ್ಯನ ಜೀವನದಲ್ಲಿ ಮೂರು ಹಂತಗಳು, ಮೂರು ರಿಕ್ವೈರ್ಮೆಂಟ್ಗಳು, ಮೂರು ಜವಾಬ್ದಾರಿಗಳು ಅಂತಾರೆ ಅದನ್ನು ಕನ್ನಡದಲ್ಲಿ. ಅದು ಬಹಳ ಮುಖ್ಯ. ಅದನ್ನು ನಿಮ್ಗೆ ಇಷ್ಟ ಇದೆಯೇ ಇಲ್ಲೋ ಅಂತ ಕೇಳಿದರೆ ಬಂದೇ ಬರ್ತದೆ ಪ್ರತಿಯೊಬ್ಬ ಮನುಷ್ಯನಿಗೂ. ಆ ಮೂರು ಯಾವುದು ಅಂತ ಹೇಳ್ತೀನಿ. ಮೊದಲನೆಯದು ಮಕ್ಕಳ ವಿದ್ಯಾಭ್ಯಾಸ. ಇದನ್ನು ಯಾರಾದರೂ ತಪ್ಪಿಸೋಕ್ಕಾಗತ್ತಾ? ಕೂಲಿ ಮಾಡೋವನಾಗಲಿ, ಒಬ್ಬ ಸಿ ಇ ಓ ಲೆವೆಲ್ ಮನುಷ್ಯ ಆಗಲಿ, ಇದು ಕಂಪಲ್ಸರಿ. ಇದು ಎರಡನೇದು ಮಕ್ಕಳ ಮದುವೆ ಇದನ್ನು ತಪ್ಪಿಸೋಕ್ಕಾಗಲ್ಲ. ಇದನ್ನು ಒಂಥರ ನಾಟ್ ಆಪ್ಷನಬಲ್. ಇದು ಮೂರನೇದಾಗಿ ರಿಟೈರ್ಮೆಂಟ್. ಮಕ್ಕಳು ವಿದ್ಯಾಭ್ಯಾಸ ಆಯಿತು, ಮಕ್ಕಳದನ್ನು ಬೆಳೆಸಿ ಮದುವೆ ಮಾಡಿ ಕಳಿಸಿದ್ವು, ಅವ್ರವ್ರು ನೋಡ್ಕೊತಾರೆ. ಆಮೇಲೆ ನಾವು ನಮ್ಮ ಹೆಂಡತಿ ನಮ್ಮ ಸಂಗಾತಿ ಅವರಿಬ್ಬರು ನೋಡ್ಕೊಳ್ಳೋಕೆ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ಬೇಕು. ನಾ ಈಗಿನ ನಿಮಗೆ ಗೊತ್ತಿ, ಭಾಳ ಜನಕ್ಕೆ ಗೊತ್ತಿದೆಯೋ ಇಲ್ವೋ, ಮೆಡಿಕಲ್ ಅಡ್ವಾನ್ಸ್ಮೆಂಟ್ ಹೇಗೆ ನಡೀತದೆ ಅಂದರೆ, ಒಂದು WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳೋ ಪ್ರಕಾರ ಮೊದಲು 87 ಇತ್ತು, 85 to 87 ಇಸ್ ಹ್ಯೂಮನ್ ಲಿವಿಂಗ್. ಇವಾಗ ಇನ್ನು ನೆಕ್ಸ್ಟ್ 10 to 12 years ದಿಸ್ ವಿಲ್ ಗೋ ಅಪ್ ಟು 92 to 95 ಅಂತ ಹೇಳ್ತಾರೆ. ಯಾಕಪ್ಪ ಇನ್ನು ಆಶ್ಚರ್ಯ ಆಗ್ಬೋದು, ಬಟ್ ಇಟ್ ಈಸ್ ಫ್ಯಾಕ್ಟ್. ಅಲ್ಲ, ಈಗ ಹಣವನ್ನು ದುಡಿಯೋಕ್ಕೆ ಹೇಗೆ ಹಚ್ಬೋದು ಅದನ್ನು ಹೇಳಿ. ಅಲ್ಲ, ಅದನ್ನೇ ಅಲ್ಲಿಗೆ ಬರ್ತದೆ. ಐ ಆಮ್ ಕಮ್ ಟು ಸೇಮ್ ಪಾಯಿಂಟ್. ಇವಾಗ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಅಷ್ಟು ದಿನ ಬದುಕ್ತೀವಿ ಅಂತ ಅಂದಾಗ ನಾವು ಮುಂಚಿನ ಸಹಾಯಕ್ಕಂತೂ ಅನುಮತಿನೇ ಇಲ್ವಲ್ಲ. ಸೊ ಅಷ್ಟು ದಿನ ಬದುಕಕ್ಕೆ ನಾವು ಅಷ್ಟು ದುಡಿಯೋಕೆ ಆ ಟೈಮಲ್ಲಿ ದುಡಿಯೋಕ್ಕೂ ಆಗಲ್ವಲ್ಲ. ಸೊ ನಾವು ಹೆಂಗೆ ನಾವು ದುಡಿಯೋ ವಯಸ್ಸು ಅಂದರೆ ಬರೀ 25-60 ಅಷ್ಟೇ. ಈ ಇಷ್ಟರಲ್ಲೇ ನಾವು ದುಡಿದು ಈ ಮೂರು ಹಂತಗಳನ್ನೂ ನಾವು ಮಾಡ್ಕೋಬೇಕು ಕಂಪಲ್ಸರಿ. ನಾನು ಹೇಳಿದ್ನಲ್ಲ, ಆ ಮೂರು ಹಂತಗಳಿಗೆ ಬೇಕಾಗಿರೋ ವ್ಯವಸ್ಥೆಗಳು ಮಾಡ್ಕೋಬೇಕು ನಾವು. ಅದಲ್ದಿರ ಬೇರೆ ಮನೆ ಕಟ್ಟೋದು, ಒಂದು ಮನೆ, ಎರಡು ಮನೆ, ಮೂರು ಮನೆ, ಕಾರ್ ತೊಗೋಬೇಕು, ಲಗ್ಸುರಿ ತೊಗೋಬೇಕು, ಅದೆಲ್ಲ ಆಪ್ಷನಲ್ ರಿಕ್ವೈರ್ಮೆಂಟು. ಬಟ್ ಈ ಮೂರು ಫಸ್ಟ್ ಹೇಳಿದ್ರೆ ಅದು ಕಂಪಲ್ಸರಿ ಪ್ರತಿಯೊಬ್ಬ ಮನುಷ್ಯನಿಗೂ. ಇದನ್ನು ಸಿಸ್ಟಮ್ಯಾಟಿಕ್ಕಾಗಿ ಮಾಡ್ಕೋಬೇಕು ಅಂತ ನನ್ನ ಒಂದು ಸಲಹೆ. ಯಾರಿಗೆ ಹೇಳ್ದಂಗೆ ಎಲ್ಲ ಹಂತದ ಜೀವಿತ ವ್ಯಕ್ತಿಗಳಿಗೂ ಇದು ಭಾಳ ಅವಶ್ಯಕತೆವಾದ್ದು. ಇದನ್ನು ಸಿಸ್ಟಮ್ಯಾಟಿಕ್ಕಾಗಿ ಮಾಡ್ಕೋಬೇಕು. ನಾವು ಏನು ಮಾಡಿದ್ರೂ ಅದು ಒಳ್ಳೆ ಬೆಳೆಯೋ ಥರ ಇರಬೇಕು, ಲಾಸ್ ಆಗೋ ಥರ ಇರಬಾರ್ದು. ಶೇರ್ ಮಾರ್ಕೆಟು ಅದು ಅದೆಲ್ಲ ನಾನು ತಪ್ಪು ಅಂತ ಹೇಳಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಅದು ಭಾಳ ಕೇರ್ಫುಲ್ ಆಗಿ ಮಾಡಬೇಕಾಗತ್ತೆ. ಇನ್ನು ಕೆಲವು ಇನ್ವೆಸ್ಟ್ಮೆಂಟ್ಗಳಿದೆ, ಎಷ್ಟು ಸೇಫು, 100% ಸೇಫು, 100% ಗ್ಯಾರಂಟೀಡು, ಒಳ್ಳೆ ನಮಗೆ ಸಂಬಳ ಹೆಂಗೆ ನಾವು ದುಡಿತಾ ಇದ್ದಾಗ ಸಂಬಳ ಹೆಂಗೆ ಬರುತ್ತೆ, ಒಂದೊಂದು ತಾರೀಕಂತ ಡಣ್ ಅಂತ ನಮ್ಮ ಅಕೌಂಟ್ಗೆ ಹೆಂಗೆ ಬೀಳುತ್ತೋ ಅದೇ ಥರ ನಾವು ಸಾಯೋವರೆಗೂ, ನಾವು ದುಡಿಯೋವರೆಗೂ, ದುಡಿಯೋ ಟೈಮಲ್ಲಿ ಸೇವ್ ಮಾಡಿ ನಾವು ಒಂದು 10-12 ಮ್ಯಾಕ್ಸಿಮಮ್ ನಾವು ಒಂದು ಸ್ಪೆಸಿಫಿಕ್ ಹೂಡಿಕೆನಲ್ಲಿ ಹಾಕಿದ್ರೆ ಅದು ನಮ್ಮನ್ನು ಯಾವ ಥರ ಕಾಯುತ್ತೆ ಅಂದರೆ, ಎಷ್ಟು ಪ್ಲಾನ್ಗಳು ಇದೆ ಇವಾಗ ಒಳ್ಳೊಳ್ಳೆ ಕಂಪ್ನಿಗಳಿಗೆ, ಎಷ್ಟೆಷ್ಟು ಒಳ್ಳೊಳ್ಳೆ ಪ್ಲಾನ್ಸ್ಗಳಿದೆ ಅಂದರೆ, ಒಂದು ನೀವು ದುಡಿತಾರ ಅವಧಿಯಲ್ಲಿ ಒಂದು 12 ನೀವು ಸೇವ್ ಮಾಡಿ ಒಂದು ಸ್ಪೆಸಿಫಿಕ್ ಪ್ಲಾನ್ಸ್ ಇರುತ್ತೆ ಅದರಲ್ಲಿ, ಅದು ನಿಮ್ಮ ಈ ಮೂರು ಅವಶ್ಯಕತೆಗಳನ್ನು ಪೂರೈಸುತ್ತೆ. ಮೂರು ಅಂದರೆ ಯಾವುದು? ಎಜುಕೇಷನ್ನು, ಮಕ್ಕಳ ಮದುವೆ, ಮತ್ತು ನಿಮ್ಮ ಓನ್ ರಿಟೈರ್ಮೆಂಟ್. ಈ ಮೂರು ಅವಶ್ಯಕತೆಗಳನ್ನು ಒಂದೇ ಆಲ್ 3 ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್ ಕವರ್ಡ್ ಅಂಡರ್ ಒನ್ ಅಂಬ್ರೆಲಾ ಅನ್ನೋ ಥರ ಆ ಥರ ಪ್ಲಾನ್ಸ್ಗಳಿದೆ. ಯೋಗೇಶ್, ಇದನ್ನು ಸಂಸ್ಥೆಗೆ ಹೇಗೆ ತಾವು ರಿಲೇಟ್ ಮಾಡ್ಬೋದು? ಈಗ ಅದನ್ನೇ, ಈಗ ಯಾಕಂದರೆ ಈಗ ವೈಯಕ್ತಿಕವಾಗಿ ಮಾಡೋಂಥದ್ದು ಒಂದು, ಮತ್ತು ಸಂಸ್ಥೆಗಳಿಗೆ ಮಾಡೋಂಥದ್ದು ಒಂದು. ಈಗ ಸಂಸ್ಥೆಗಳಿಗೂ ಸಹ, ಈಗ ರೈತ ಉತ್ಪಾದಕ ಕಂಪನಿಗಳಂದರೆ ಅದರಲ್ಲಿ ಮೂಲಭೂತವಾಗಿ ಅಲ್ಲಿ ಇರೋಂಥ ಷೇರುದಾರರು ಎಲ್ಲರೂ ಸಹ ರೈತರೇ, ಕೃಷಿಕರೇ. ಈಗ ಅಲ್ಲಿರೋಂಥ ವೈಯಕ್ತಿಕ, ಈಗ ರೈತ ಉತ್ಪಾದಕ ಕಂಪನಿಯ ಉದ್ದೇಶ ಏನು, ಸರ್ಕಾರ ಮಾಡಿದಂಥ ಉದ್ದೇಶ ಏನಂತಂದರೆ, ಕೃಷಿಕರಿಗೆ ಕೇವಲ ಅವರು ಬೆಳೆಯಂಥ ಉತ್ಪನ್ನಗಳನ್ನು ಅವರ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸ್ಕೊಡೋಂಥದ್ದು, ಮತ್ತು ಅವರ ಉತ್ಪಾದನೆಗೆ ಪೂರಕವಾಗಿರೋಂಥ ಪರಿಕರಗಳನ್ನು ಕೂಡ ವ್ಯವಸ್ಥೆ, ಜೊತೆಗೆ ಒಬ್ಬ ಕೃಷಿಕನ ಬದುಕಿಗೆ ಅವಶ್ಯರಂಥ ಎಲ್ಲ ಸರಕು ಮತ್ತು ಸೇವೆಗಳನ್ನು ಸಹ ಕೊಡಲಿಕ್ಕೆ ಅವಕಾಶವೂ ಇದೆ, ಮತ್ತು ಆ ಉದ್ದೇಶ ರೈತ ಉತ್ಪಾದಕ ಕಂಪನಿಯ ಒಂದು ವ್ಯಾಪ್ತಿಗೆ ಒಳಪಡೋಂಥದ್ದು. ಹಾಗಾಗಿ ನನ್ನ ಒಂದು ಸಲಹೆ ಏನಂತಂದರೆ, ಪ್ರತಿಯೊಂದು ರೈತ ಉತ್ಪಾದಕ ಕಂಪನಿಯ CEOಗಳು ಮತ್ತು ಮುಖ್ಯವಾಗಿರೋಂಥ ಅಧ್ಯಕ್ಷರ ನಿರ್ದೇಶಕರುಗಳು ಮೊದಲು ಅವರು ಇದರ ಬಗ್ಗೆ ಜ್ಞಾನಾರ್ಜನೆ ಮಾಡಿಕೊಳ್ಬೇಕು, ಈ ವಿಷಯಗಳನ್ನ ತಿಳ್ಕೊಳ್ಬೇಕು. ಅವರ ಸಂಸ್ಥೆಗಳ ಮೂಲಕವೇ, ರೈತ ಉತ್ಪಾದಕ ಕಂಪನಿಯ ಮೂಲಕವೇ ಅಲ್ಲಿ ಬರೋಂಥ ಷೇರುದಾರರು ಮತ್ತು ಆ ವ್ಯಾಪ್ತಿನಲ್ಲಿ ಬರೋಂಥ ಎಲ್ಲ ಕೃಷಿಕರುಗಳಿಗೂ ಸಹ ಈ ಒಂದು ಆರ್ಥಿಕ ಸಾಕ್ಷರತೆಗೆ ಸಂಬಂಧಪಟ್ಟಂಥ ವಿವಿಧ ಯೋಜನೆಗಳಿರ್ಬೋದು, ಅದನ್ನು ನಾವು ಆಂಗ್ಲ ಭಾಷೆಯಲ್ಲಿ ಫೈನಾನ್ಷಿಯಲ್ ಟೂಲ್ಸ್, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಥವಾ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಅಂತ ಕರೀತಾರೆ. ಬೇರೆ ಬೇರೆ ಇದೆ, ಅದು ಬೇರೆ ಬೇರೆ ಕ್ಷೇತ್ರಗಳಿಗೆ ಅನ್ವಯಿಸಂಥದ್ದು ಬರುತ್ತೆ, ಅದು ಲೈಫಿಗೆ ಅನ್ವಯಿಸಂಥದ್ದು ಇರುತ್ತೆ, ಆರೋಗ್ಯಕ್ಕೆ ಅನ್ವಯಿಸಂಥದ್ದು ಇರುತ್ತೆ, ಬೇರೆ ಬೇರೆ ಇದೆ. ಇದೆಲ್ಲನೂ ಸಹ ರೈತ ಉತ್ಪಾದಕ ಕಂಪನಿಯ ಮೂಲಕ ಕೊಡಂಥ ಒಂದು ವ್ಯವಸ್ಥೆ ಮಾಡೋದ್ರಿಂದ ರೈತ ಉತ್ಪಾದಕ ಕಂಪನಿಗೂ ಒಂದು ಒಳ್ಳೆಯ ಹೆಸರು, ಮತ್ತು ಅಲ್ಲಿ ಷೇರುದಾರ ಆಗಿರೋಂಥವ್ರಿಗೂ ಸಹ ಒಂದು ಹೊಸ ಸೇವೆಯನ್ನು ರೈತ ಉತ್ಪಾದಕ ಉತ್ಪಾದ ಕಂಪನಿಯ ಮೂಲಕ ಅವ್ರು ಬಳಸ್ಕೊಂಡಂಥ ಏನು ಅವಕಾಶ ಸಿಗುತ್ತೆ. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿರೋಂಥದ್ದು, ಇವತ್ತು ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶ ಅನ್ನೋಂಥ ವ್ಯತ್ಯಾಸ ಬಹುತೇಕ ಕ್ಷೀಣಿಸ್ತಾ ಇದೆ, ಕಡಿಮೆ ಆಗ್ತಾ ಇದೆ. ವ್ಯತ್ಯಾಸ ಏನಿಲ್ಲ, ಅಲ್ಲಿ ಜಮೀನಿದೆ ಬಿಟ್ಟರೆ, ನಗರದಲ್ಲಿ ಜಮೀನಿಲ್ಲ ಬಿಟ್ಟರೆ ಜೀವನ ಶೈಲಿ ಬಹುತೇಕ ಒಂದೇ. ಜೀವನ ನಗರದಲ್ಲೂ ದುಬಾರಿ ಆಗ್ತಾ ಇದೆ, ಗ್ರಾಮೀಣ ಪ್ರದೇಶಗಳಲ್ಲೂ ಜೀವನ ದುಬಾರಿ ಆಗ್ತಾ ಇದೆ. ಆರೋಗ್ಯ ವೆಚ್ಚ ಇರ್ಬೋದು, ಶಿಕ್ಷಣ ವೆಚ್ಚ ಇರ್ಬೋದು, ಅಥವಾ ದಿನಸಿಗಳ ಒಂದು ವೆಚ್ಚ ಎಲ್ಲವೂ ಸಹ ದುಬಾರಿ ಆಗ್ತಾ ಇರೋದ್ರಿಂದ ಇವತ್ತು ಕೃಷಿಕರೂ ಸಹ, ರೈತ ಉತ್ಪಾದಕ ಕಂಪನಿಯ ಷೇರುದಾರರು ಇತರ ಕೃಷಿಕರೂ ಸಹ ಅವರ ಜೀವನಕ್ಕೆ ಇವತ್ತು ದುಬಾರಿ ಆಗ್ತಿರೋಂಥ ಜೀವನ, ಸಂಕೀರ್ಣ ಆಗ್ತಿರೋಂಥ ಜೀವನಕ್ಕೆ ಸರಿಯಾಗಿ ಯೋಜನೆ ಮಾಡಿಕೊಳ್ಳಲಿಲ್ಲ, ಆರ್ಥಿಕ ಶಿಸ್ತು ಬರಲಿಲ್ಲ ಅಂದರೆ ಖಂಡಿತವಾಗಿಯೂ ಸಹ ಇವತ್ತು ಕೃಷಿಕರು ಮತ್ತು ಸಂಸ್ಥೆಗಳು ಸಹ ಏನೋ ದೊಡ್ಡ ಮಟ್ಟದಲ್ಲಿ ಬೆಳೀಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನೋಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ವೇಳೆ ರೈತ ಉತ್ಪಾದಕ ಕಂಪನಿ ಏನು ವೈಯಕ್ತಿಕವಾಗಿ ರೈತರುಗಳಿಗೆ ಷೇರಿನ ಆದಾಯವನ್ನು ವಾಪಸ್ ಕೊಡುವಂಥ ಸಂದರ್ಭದಲ್ಲಿ ಆ ಹಣವನ್ನು ಯಾವ ರೀತಿ ಅವರು ಹೂಡಿಕೆ ಮಾಡಬಹುದು ಅನ್ನೋದು ಒಂದು ವಿಚಾರ. ಆದರೆ ಕಂಪನಿಯೇ ಬೇರೆ ಬೇರೆ ಹೂಡಿಕೆಗಳನ್ನು ಮಾಡೋದಕ್ಕೆ ಏನಾದರೂ ತೊಡಕುಗಳಿರುತ್ತಾ, ಅಥವಾ ಅವರು ಏನು ನಮ್ಮವರ ಸಾಮಾನ್ಯ ಸಭೆಯಲ್ಲಿ ವಿಚಾರವನ್ನು ಮಂಡಿಸಿ ನಾವು ಈ ಥರ ಹೂಡಿಕೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದಾ, ಘೋಷಣೆ ಮಾಡ್ಬೋದಾ? ಈಗ ತಮಗೂ ಗೊತ್ತಿರೋ ಈಗ ರೈತ ಉತ್ಪಾದಕ ಕಂಪನಿ ಅನ್ನೋಂಥದ್ದು ಅದ್ರಲ್ಲಿ ವಿಶೇಷ, ಯಾಕೆ ರೈತ ಉತ್ಪಾದಕ ಸಂಸ್ಥೆ ಅನ್ನೋಂಥದ್ದು ಸಾಮಾನ್ಯವಾಗಿ ನಾವು ಬಳಸೋಂಥದ್ದು. ಸಂಸ್ಥೆ ಅನ್ನೋದು ಅದು ಜನರಿಕ್ ಅಂತ ಕರಿತೀವಿ, ಜನರಿಕ್ ಟರ್ಮ್. ಈಗ ಬಹುತೇಕ ಭಾರತದಲ್ಲಿರೋಂಥ ಏನು ರೈತ ಉತ್ಪಾದಕ ಸಂಸ್ಥೆಗಳು ನೋಂದಣಿಯಾಗಿರೋಂಥದ್ದು ಒಂದು ಸಹಕಾರ ಸಂಘಗಳ ಕಾಯ್ದೆಯಡಿ ನೋಂದಣಿಯಾಗಿದೆ, ಮತ್ತೊಂದು 1956 ಕಂಪನಿ ಕಾಯ್ದೆಯಡಿ ನೋಂದಣಿಯಾಗಿರೋಂಥದ್ದು. ಯಾವುದೇ ಒಂದು ಸಂಸ್ಥೆ, ಯಾವುದೇ ಒಂದು ಸಂಘ ಒಂದು ಕಾಯ್ದೆಯಡಿ ನೋಂದಣಿ ಇದೆ ಅಂದಮೇಲೆ ಅದರಲ್ಲಿ ಯಾವುದೇ ನಿರ್ಧಾರ ತೊಗೊಳ್ಬೇಕು ಅನ್ನೋದು. ಅದು ವಿಶೇಷವಾಗಿ ನಾವೀಗ ರೈತ ಉತ್ಪಾದಕ ಕಂಪನಿ ಬಗ್ಗೆ ಮಾತಾಡ್ತಾ ಇರೋದ್ರಿಂದ 1956 ಕಂಪನಿ ಆಕ್ಟ್ ಏನು ಹೇಳುತ್ತೆ ಅಂದರೆ, ಯಾವುದೇ ಒಂದು ನಿರ್ಧಾರ ಅದರಲ್ಲಿ ಇಂಥ ಮಹತ್ತರವಾದಂಥ ನಿರ್ಧಾರವನ್ನು, ಅದರಲ್ಲಿ ವಿಶೇಷವಾಗಿ ಷೇರುದಾರರಿಗೆ ಸಂಬಂಧಪಟ್ಟಂಥ ಹಣವನ್ನು ಬಳಕೆ ಮಾಡಬೇಕು ಅನ್ನೋದಾದರೆ ಅದರಲ್ಲೇ ಅದು ಕಡ್ಡಾಯವಾಗಿ, ಅದು ಸಾಮಾನ್ಯ ಏನು ನಾವು AGM ಅಂತ ಏನು ಕರಿತೇವೆ ಏನು ಆ ಒಂದು ಇದರಲ್ಲಿ ಅದನ್ನು ಎಲ್ಲ ಸದಸ್ಯರಿಗೂ ಅವರ ಮುಂದೆ ಅದನ್ನು ಮಂಡನೆ ಮಾಡಿ ಅದು ಬಹುಮತದಿಂದ ಎಲ್ಲ ನಿರ್ಧಾರ ತೊಗೊಂಡ್ಮೇಲೆ ಮಾಡಲಿಕ್ಕೆ ಅವಕಾಶ ಇದೆ. ಇನ್ನು ಷೇರುದಾರಿಗೆ ಬರೋಂಥ ಲಾಭಾಂಶ ನಿಮಗೂ ಗೊತ್ತಿರೋ, ಅದು ಸಹಕಾರ ಕಾಯ್ದೆ ಆಗಿರ್ಬೋದು ಅಥವಾ ಕಂಪನಿ ಕಾಯ್ದೆನಲ್ಲಿ ಅವರಿಗೆ ಡಿವಿಡೆಂಡ್ ಲಾಭಾಂಶ ಅಂತ ಏನು ಕರಿತೀವಿ ಅದನ್ನು ಕೊಡಲಿಕ್ಕೆ ಅವಕಾಶ ಇದೆ. ಆದರೆ ಬಂದಂಥ ಲಾಭಾಂಶವನ್ನು ಬೇರೆ ಸದ್ಬಳಕೆ ಮಾಡ್ಕೊಳ್ಳಿಕ್ಕೆ, ಈ ರೀತಿಯ ಇನ್ನೂ ಆದಾಯ ಬೇರೆ ರೀತಿಯಲ್ಲಿ ಅದನ್ನು ಆದಾಯ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಅದನ್ನು ಮಾಡೋಂಥ ವಿಚಾರಗಳೇನಾರ ಏನು ಅವರ ಗಮನಕ್ಕೆ ಬಂದಲ್ಲಿ ಅದನ್ನು ಅಳವಡಿಕೆ ಮಾಡೋಕ್ಕಿಂತ ಮುಂಚೆ ಕಡ್ಡಾಯವಾಗಿ ಅವರು ಏನು AGM ಅಥವಾ ಸರ್ವ ಸದಸ್ಯರ ಸಾಮಾನ್ಯ ಸಭೆ ಅಂತ ಏನಾಗುತ್ತಲ್ಲ ಅಲ್ಲಿ ಮಂಡನೆ ಮಾಡಿ ತಗೊಳ್ಬೇಕಾದಂಥದ್ದು ಅವಶ್ಯನೂ ಹೌದು, ಅನಿವಾರ್ಯನೂ ಹೌದು. ಯಾವ ಸಂಸ್ಥೆನಲ್ಲಿ ನಾವು ಹೂಡಿಕೆ ಮಾಡ್ತೀವಿ ಅನ್ನೋ ವಿಚಾರ ಬೇಡ ಶ್ರೀಕಾಂತ್ ಅವರೇ, ಆದರೆ ಹಣವನ್ನು ಹೂಡಿಕೆ ಮಾಡೋದಕ್ಕೆ ಏನೇನು ಅವಕಾಶಗಳಿದೆ ಮತ್ತು ಹೇಗೆ ಹೂಡಿಕೆ ಮಾಡಬೇಕು ಅಂತ ಹೇಳ್ತೀರಿ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾನು ಹಣವನ್ನು ಯಾವ ಸಂಸ್ಥೆಯಲ್ಲಿ ಮಾಡಿ ಅಂತ ನಾನು ಅಷ್ಟೊಂದು ಸ್ಪೆಸಿಫಿಕ್ಕಾಗಿ ಹೇಳಲ್ಲ, ಬಟ್ ಸಂಸ್ಥೆನ ಹೂಡಿಕೆ ಮಾಡುವಾಗ ಪ್ರತಿಯೊಬ್ಬರು ಭಾಳ ಕೇರ್ಫುಲ್ಲಾಗಿ ನೋಡಿ ಯಾವುದು ಸಂಸ್ಥೆ ನಾವು ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಅದು ಅದ್ರ ಬ್ಯಾಕ್ಗ್ರೌಂಡು ಅದೆಲ್ಲ ನಾವು ನೋಡ್ಕೊಂಡು ಮಾಡೋದು ಅವಶ್ಯಕತೆ ಇದ್ದೇ ಇರುತ್ತೆ. ಯಾಕಂದರೆ ನಮ್ಮ ಕಷ್ಟಪಟ್ಟ ಹಾರ್ಡ್ ಅಂಡ್ ಮನಿ ವೇಸ್ಟ್ ಆಗಬಾರ್ದು. ಆ ಒಂದು ಉದ್ದೇಶದಿಂದ ನಾನು ಒಳ್ಳೆ ಸೆಲೆಕ್ಟ್ ಮಾಡಿ ಕೇರ್ಫುಲ್ಲಾಗಿ ಮಾಡಿ ಮತ್ತು ಗ್ಯಾರಂಟಿ ರಿಟರ್ನ್ ಥರ ಇರಬೇಕು ಅದನ್ನೇ ಪ್ರಿಫರ್ ಮಾಡಿ, ನಾನ್ ಗ್ಯಾರಂಟೀಡ್ ಆಗಲಿ ಈ ಮಾರ್ಕೆಟ್ ರಿಲೇಟೆಡ್ ಆಗಲಿ ಇಂಥದ್ದೆಲ್ಲ ಸ್ವಲ್ಪ ಕಡಿಮೆ ಪ್ರಿಫರೆನ್ಸ್ ಕೊಡಿ ಅಂತ ನನ್ನ ಉದ್ದೇಶ. ಸೊ ಆಮೇಲೆ ನಮ್ಮ ಹೂಡಿಕೆನೂ ಅಷ್ಟೇ, ಕಮ್ಮಿ ಹೂಡಿಕೆನಲ್ಲಿ ನಮಗೆ ಆದಾಯ ಜಾಸ್ತಿ ಬರಬೇಕು, ಆ ಥರ ಒಂದು ರಿಟರ್ನ್ಸ್ ಕೊಡುವಂಥ ಪ್ಲ್ಯಾನ್ಗಳು ಅಂತ ಏನು ಹೇಳ್ತೀವೋ ಅದು ಇದೆ ಆ್ಯಕ್ಚುಲಿ ಕೆಲವು ರೆಪ್ಯೂಟೆಡ್ ಬ್ಯಾಂಕ್ಗಳಲ್ಲಿ. ನಾನು ಅದಕ್ಕೆ ಸಣ್ಣ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಒಂದೇ ಒಂದಲ್ಲಿ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಇಲ್ಲಿ ಇಬ್ಬರಿದ್ದಾರೆ ಮನುಷ್ಯರು, ಒಬ್ಬ ಎ ಅಂತ ಕರೆಯೋಣ, ಒಬ್ಬ ಬಿ ಅಂತ ಕರೆಯೋಣ. ಎ ಅನ್ನೋರು ಏನು ಮಾಡ್ತಾನೆ, ಅವನಾಗಲೇ ಒಂದು ಎರಡು ಮನೆ ಇಟ್ಕೊಂಡಿದ್ದಾನೆ ಆಗಲೇ ಕಂಫರ್ಟಬಲಿ, ಹೀ ಹ್ಯಾವಿಂಗ್ ಸರ್ಪಸ್ ಫಂಡ್ಸು. ಅವನೇನು ಮಾಡ್ತಾನೆ, ನನಗೆ ಬೇರೆ ಯಾವುದು ಅದೇ ಇಲ್ಲ, ನನಗೆ ಫಂಡ್ಸ್ ಇದೆ, ಎಕರೆ ಎಕರೆ ಕಟ್ಟಲೆ ಜಮೀನಿದೆ ಅದೆಲ್ಲ ಇದೆಲ್ಲ ಅವೆಲ್ಲ, ಬಟ್ ಅದು ಕ್ಯಾಶ್ ಫ್ಲೋ ಅಲ್ಲ, ಅದು ಎರಡು ಮೂರು ಎಕರೆ ಜಮೀನಿದೆ, ತೋಟ ಇದೆ, ಗದ್ದೆ ಇದೆ, ಬಟ್ ಅವೆಲ್ಲ ನನಗೆ ಕ್ಯಾಶ್ ಫ್ಲೋ ಅಲ್ಲ. ಬಟ್ ನನ್ನ ಕ್ಯಾಶ್ ಫ್ಲೋ ಬರಬೇಕಲ್ಲ, ಏನು ಮಾಡಬೇಕು ಅಂದರೆ ಅವನೇನು ಅವನಿಗೇನು ತಲೆಗೆ ಹೊಳಿತು ಅಂದರೆ, ಓಕೆ ಒಂದು ಫ್ಲ್ಯಾಟ್ ಖರೀದಿ ಮಾಡಿಬಿಡೋಣ, ಅದು ಬಾಡಿಗೆ ಕೊಡೋಣ, ಬಾಡಿಗೆ ಕೊಟ್ಟರೆ ನನಗೆ ಲೈಫ್ ಟೈಮ್ ಬಾಡಿಗೆ ಬರ್ತಾ ಇರುತ್ತೆ ಲೈಕ್ ಎ ಸ್ಯಾಲರಿ. ಆಮೇಲೆ ಅದ ಒಂದು 25-30 ವರ್ಷ ಆದಮೇಲೆ ಬೇಕಾದ್ರೆ ಅದು ಮಾಡಿಬಿಟ್ರೆ ನನಗೆ ಒಳ್ಳೆ ಅಪ್ರಿಷಿಯೇಷನ್ ದುಡ್ಡು ಬರುತ್ತೆ ಅಂದ್ಬಿಟ್ಟು ಅವನು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಅವನೊಂದು 2-3 ಕೋಟಿ ದುಡ್ಡು ಖರ್ಚು ಮಾಡಿ ಒಂದು ಫ್ಲ್ಯಾಟ್ ತೊಗೊಂಡೆ ಬೆಂಗಳೂರು ಅಂತ ಒಂದು ನಗರದಲ್ಲಿ, ಅವನಿಗೊಂದು 30-35 ಸಾವಿರ ಅವನಿಗೆ ರೆಗ್ಯುಲರಾಗಿ ಬಾಡಿಗೆ ಬರ್ತಾಯಿರುತ್ತೆ. ಸೊ ಇದು ಒಂದು ಆಪ್ಷನ್ನು, ಒಬ್ಬರು ಮಾಡ್ದ. ಇನ್ನೊಬ್ಬ ಇದ್ದ, ಇನ್ನೊಬ್ಬ ಕೇಸ್ ಬಿ ಅಂತ ಇಟ್ಕೊಳ್ಳೋಣ. ಅವನೇನು ಮಾಡ್ದ, ಈ ಹೂಡಿಕೆಗಳಲ್ಲಿ ಬರೀ ಇದೊಂದೇನ ಬೇರೆ ಏನು ಕಮ್ಮಿ ಇದರಲ್ಲಿ ಮಾಡಿ ಏನು ಮಾಡೋದಿದೆ ಅಂತ ನೋಡಿದಾಗ ಅವನಿಗೇನು ಉಳಿತು, ಒಂದು ಪ್ಲ್ಯಾನ್ ಸಿಕ್ತು ಅವನಿಗೆ. ಅವ್ನು ಬರೀ ಅದೇ 35 ಲಕ್ಷ ಅರ್ನ್ ಮಾಡ್ತಾಯಿದ್ದಾನೆ, ಅವನು ಲೈಫ್ ಟೈಮ್ ಅರ್ನ್ ಮಾಡ್ತಾಯಿದ್ದಾನೆ. ಬಟ್ ಅವನು ಇನ್ವೆಸ್ಟ್ ಮಾಡಿದೇನಪ್ಪ ಅಂದರೆ ಬರೀ 10 ಲಕ್ಷ ಇನ್ವೆಸ್ಟ್ ಮಾಡ್ದ, ಅದು 10 ವರ್ಷ ಕಟ್ಟೋ ಥರ ಅಂದರೆ ಅಲ್ಲಿಗೆ ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಯಿತು ಒಂದು 1,00,000 ಕಂಪೇರ್ ಟು ಎ ಅವನು 2-3 ಕೋಟಿ ಒಟ್ಟಿಗೆ ಕಟ್ ಮಾಡ್ದ, ಇವನು 1 ಕೋಟಿ ಕಟ್ ಮಾಡ್ದ ಇವನು, ಅದು ಒಟ್ಟಿಗೆ ಮಾಡಿದೆ ಅವ್ನು ಒಟ್ಟಿಗೆ ಮಾಡ್ದ, ಇವನು 10 ವರ್ಷ ತೊಗೊಂಡ. ಬಟ್ ರಿಟರ್ನ್ ಪಾಯಿಂಟ್ ಆಫ್ ಕಂಪ್ನಿ ಮಾಡಿದಾಗ ಅವ್ನಿಗೆ ಹೆಂಗೆ ಬಂತು, ಸ್ಟಾರ್ಟಿಂಗ್ 35,000 ಹೆಂಗೆ ಬಂತು, ಇವನಿಗೆ ಅದೇ ಥರ 35 ಸ್ಟಾರ್ಟಿಂಗಿಂದನೇ ಬರೋ ಶುರು ಆಗುತ್ತೆ ಅವನಿಗೆ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಅಲ್ಲಿ ಅವನಿಗೆ ಏನು 35,000 ಬರೋದು ಅದು ಟ್ಯಾಕ್ಸಬಲ್, ಇದು ನಾನ್ ಟ್ಯಾಕ್ಸಬಲ್ ಸೆಕ್ಷನ್ 10(10)(d) ಅಂತ ಐ ಟಿ ಆ್ಯಕ್ಟಲ್ಲಿ ಬರೋವಂಥ ಕಾಲಮಲ್ಲಿ ಇವನು ಎಷ್ಟೇ ಸಂಪಾದನೆ ಮಾಡಲಿ ಈ ಪ್ಲಾನ್ ಹೇಳ್ತಿದ್ದಾನೆ ಅದರಲ್ಲಿ ಇದು ಟ್ಯಾಕ್ಸ್ ಫ್ರೀ. ಆಮೇಲೆ ಮತ್ತೊಂದು ಕಂಪ್ಯಾರಿಸನ್ ಅಂದರೆ ಅವನು ಒಂದು 25 ವರ್ಷ ಆದಮೇಲೆ ಅದನ್ನು ಮಾಡಿದ್ರೆ ಡೆಫಿನೆಟ್ಲಿ ಅವ್ನು 3 ಟೈಮ್ಸ್ ಬರುತ್ತೆ, 3 ಕೋಟಿ ಖರ್ಚು ಮಾಡಿದ್ರೆ 9 ಕೋಟಿ ಅವನಿಗೆ ಸೇಲ್ ಮಾಡೋದು ಬಿಲ್ಡಿಂಗ್ನ. ಇಲ್ಲೂ ಅದೇ ಥರನೇ, ಇವನು 1 ಕೋಟಿ ಖರ್ಚು ಮಾಡೋದಕ್ಕೆ ಇವನಿಗೆ ಒಂದು 25 ವರ್ಷ 30 ವರ್ಷ ಆದಮೇಲೆ ಈ ಸಂಸ್ಥೆನೂ 3 ವರ್ಷ ಕೊಡುತ್ತೆ, 3 ಕೋಟಿ ಕೊಡುತ್ತೆ. ಸೊ ಅಲ್ಲಿಗೆ ಅಲ್ಲಿಗೆ ಇಲ್ಲಿಗೆ ಎಲ್ಲ ಕಂಪೇರ್ನ ಅಲ್ಲಿ ಹೈ ಇನ್ವೆಸ್ಟ್ಮೆಂಟ್ ಆಯಿತು, ಇಲ್ಲಿ ಲೆಸ್ ಇನ್ವೆಸ್ಟ್ಮೆಂಟು, ಬಟ್ ರಿಟರ್ನ್ ರಿಮೈನ್ ಸೇಮ್ ಆಯಿತು. ಬಟ್ ಅಲ್ಲಿ ಟ್ಯಾಕ್ಸಬಲ್ ಇದೆ, ಇಲ್ಲಿ ಟ್ಯಾಕ್ಸಬಲ್ ಇಲ್ಲ. ಸೊ ಈ ಥರ ಎಲ್ಲ ಪ್ಲ್ಯಾನ್ಗಳು ಅಂದರೆ ಈ ಥರ ಎಲ್ಲ ಒಂದು ಅವಕಾಶಗಳಿದೆ, ಇದನ್ನು ಫೈನಾನ್ಷಿಯಲ್ ಲಿಟ್ರಸಿ ಅನ್ನೋದು. ಸೊ ಹಂಗನ್ಬಿಟ್ಟು ನಾನು ಮನೆ ಮಾಡ್ಕೊಳ್ಳೋ ತಪ್ಪು ಅಂತ ಹೇಳಲ್ಲ, ಬಟ್ ಬರೀ ಮನೆ ಮಾಡಿಕೊಂಡು ಇನ್ನೂ ಎಕ್ಸ್ಟ್ರಾ 1-2-3 ಮಾಡ್ಕೊಂಡು ಅದ್ರಲ್ಲಿ ಬಾಡಿಗೆ ತಗೊಳ್ತೀನಿ, ಅದ್ರಲ್ಲಿ ನಾನು ಜೀವನ ಮಾಡ್ತೀನಿ ಅನ್ನೋದ್ರೆ ಅನ್ನೋದಕ್ಕೆ ಬೇರೆ ಅವಕಾಶಗಳು ಇದೆ. ಅಲ್ಲ ಬೇರೆ ಇನ್ನೂ ಏನೇನು ಅವಕಾಶಗಳು ಇದೆ? ಬಹಳ ಇದೆ ಸರ್. ಒಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ ನಾನು, ಒಂದು ಎಕ್ಸಾಂಪಲ್ ಕೊಟ್ಟೆ ನೋಡಿ. ಈ ಒಂದು ಎಕ್ಸಾಂಪಲಲ್ಲೇ ನನಗೆ 35,000 ರೂಪಾಯಿ ಬಾಡಿಗೆ ಬರ್ತಾ ಇದ್ದರೆ, ನಾನು ಲೈಫ್ ಟೈಮ್ ಬರ್ತಾ ಇದ್ರೆ, ಇದನ್ನು ನಾನು ಮಕ್ಕಳ ಎಜುಕೇಷನ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಅದನ್ನು ಮಾಡ್ಕೊಳ್ಳೋಕೆ ಇದು ಮಾಡ್ಕೊಳ್ಳೋದು. ತಾವು ಹೇಳೋದು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್. ಹೌದು, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನು, ಅದನ್ನು ಒಳ್ಳೆ ಕಂಪ್ನಿ ಸೆಲೆಕ್ಟ್ ಮಾಡಬೇಕು, ಗ್ಯಾರಂಟಿ ರಿಟರ್ನ್ ಇರಬೇಕು ಅದು. ಪಕ್ಕ ಆ ಥರ ಒಂದು ಪ್ಲಾನ್ಗಳು ಇದೆ ಸಂಸ್ಥೆ ಲೋಕದಲ್ಲಿ, ಅದನ್ನು ಹುಡುಕಿ ಮಾಡ್ಕೋಬೇಕಾಗುತ್ತೆ. ಯೋಗೇಶ್ ಅಪ್ಪಾಜಿ ಅವರೇ, ಈಗ ಸರ್ಕಾರಿ ಸಂಸ್ಥೆಗಳಲ್ಲೇ ಹಣವನ್ನು ಹೂಡಿಕೆ ಮಾಡಬೇಕು ಅನ್ನೋವಂಥ ನಿರ್ಬಂಧ ಏನಾದರೂ ರೈತ ಉತ್ಪಾದಕ ಸಂಸ್ಥೆಗಳಿಗಿದೆಯಾ? ಸರ್ಕಾರಿ ಸಂಸ್ಥೆಗಳನ್ನಂತಕ್ಕಿಂತ ಸರ್ಕಾರದ ಯಾವ್ದಾದ್ರು ಕಾಯ್ದೆಗಳ ಅಡಿ ಬರಬೇಕಾಗ. ಉದಾಹರಣೆಗೆ ಈಗ ಬ್ಯಾಂಕ್ಗಳಂತ ನಾವು ಬಂದ ತಕ್ಷಣ, ಈಗ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಅಂತ ಕರಿತೇವೆ, ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಕರಿತೇವೆ. ಈಗ ಕಾನೂನು ಏನು ಹೇಳ್ತೇವೆ, ನಮ್ಮ ದೇಶದಂತಂದರೆ ಯಾವುದೇ ಬ್ಯಾಂಕ್ ಆದರೂ, ಅದರಲ್ಲಿನ ನ್ಯಾಷನಲೈಸ್ಡ್ ಆಗಿರ್ಬೋದು, ಕಮರ್ಷಿಯಲ್ ಬ್ಯಾಂಕ್ಸ್ ಆದರೂ ಸಹ, ಅದೆಲ್ಲದಕ್ಕೂ ಸಹ ನೀನು ಅದನ್ನು ನಿಬಂಧನೆ ಮಾಡಲಿಕ್ಕೆ ಮತ್ತು ಅವುಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಮತ್ತು ಅವಕ್ಕೆ ಒಂದು ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ RBI ಅಂತ ಕರಿತೀವಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬರುತ್ತೆ. ಅದರಲ್ಲಿ ನ್ಯಾಷನಲೈಸ್ಡ್ ಬ್ಯಾಂಕು ಅಥವಾ ಕಮರ್ಷಿಯಲ್ ಬ್ಯಾಂಕ್ ಅಂತ ನಾವು ಮೇಲ್ನೋಟಕ್ಕೆ ವ್ಯತ್ಯಾಸ ಇದ್ದರೂ, ಅವು ಕೆಲಸ ಮಾಡೋಂಥ ನಿರ್ವಹಣೆ ಎಲ್ಲರೂ ಸಹ ಒಂದೇ ಕಾನೂನು, ಎಲ್ಲರೂ ಆ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡೋಂಥದ್ದು. ಹಾಗಾಗಿ FPOಗಳು ಕೇವಲ ನ್ಯಾಷನಲೈಸ್ ಬ್ಯಾಂಕ್ನಲ್ಲಿ ಅಕೌಂಟ್ ಮಾಡಬೇಕು, ಕಮರ್ಷಿಯಲ್ ಆ ಥರ ಬರೋದಿಲ್ಲ. ಮತ್ತು ಒಂದು ಮತ್ತು ಎರಡನೇದು ಈಗಾಗಲೇ ಶ್ರೀಕಾಂತ್ ಅವ್ರ ಕೆಲವು ಪ್ರಸ್ತಾಪ ಮಾಡ್ತಾ ಇದ್ರು. ಈಗ ಹೂಡಿಕೆ ಅಂತ ಬಂದಾಗ, ಈಗ ಭಾರತ ದೇಶದಲ್ಲಿ ಅದರಲ್ಲೂ ಹಣಕಾಸಿಗೆ ಸಂಬಂಧಪಟ್ಟಂತ ಬಂದಾಗ ಕೆಲವು ಸಂಸ್ಥೆಗಳು ಬರುತ್ತೆ. ಅದನ್ನು ನಾವು ಏನಿಗೆ ನಿಮಗೂ ಗೊತ್ತಿರೋಗೆ ಪ್ರತಿಯೊಂದು ಇದು ಒಂದೊಂದು ಏನೋ ಮಂತ್ರಾಲಯಗಳು ಅಥವಾ ಸಚಿವಾಲಯಗಳ ಕಡೆ ವ್ಯಾಪ್ತಿಗೆ ಬರುತ್ತದೆ. ಈಗ ಹಣಕಾಸು ಸಚಿವಾಲಯ ಅಥವಾ ಏನೋ ವಾಣಿಜ್ಯ ಮಂತ್ರಾಲಯ, ಆ ರೀತಿ ಬೇರೆ ಬೇರೆ ಹಣಕಾಸಿಗೆ ಸಂಬಂಧಪಟ್ಟಾಗೆ ಭಾರತ ದೇಶದಲ್ಲಿಂತ ಪ್ರಮುಖವಾಗಿ ಬರೋಂಥದ್ದು ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಾಗೆ ಏನು ಕಾನೂನು ಮಾಡೋಂಥದ್ದು ಮತ್ತು ನಿಯಂತ್ರಣ ಮಾಡಲಿಕ್ಕೆ. ಅದೇ ರೀತಿ ಹೂಡಿಕೆಗಳಿಗೆ ಅಂತ ಬಂದಾಗ ಒಂದು IRDA ಅಂತ ಬರ್ತದೆ. ಏನು ಅದರಲ್ಲೂ ವಿಶೇಷವಾಗಿ ವಿಮೆಗೆ ಸಂಬಂಧಪಟ್ಟಂಥ ಯಾವುದೇ ಕಂಪನಿಗಳು ಕೆಲಸ ಮಾಡಬೇಕು ಅಂದರೆ ಅವರು ಇಷ್ಟಪಟ್ಟು ಮಾಡಲಿಕ್ಕೆ ಬರೋದಿಲ್ಲ, ಅವರೆಲ್ಲ ಆ ಒಂದು ಚೌಕಟ್ಟನ್ನು ಒಳಪಡಬೇಕು, ಅದನ್ನು IRDA ಅಂತ ಬರುತ್ತೆ. ಈ ರೀತಿ ಈಗ ಇತ್ತೀಚೆಗೆ ಭಾಳ ಏನು ಜನಪ್ರಿಯ ಆಗ್ತಾ ಇರೋಂಥದ್ದು ಮ್ಯೂಚುವಲ್ ಫಂಡ್ ಅಂತ ಕರಿತೇವೆ ಅಥವಾ ಷೇರು ಮಾರ್ಕೆಟ್ ಅಂತ ಏನು ಕರಿತೇವೆ, ಅದನ್ನೆಲ್ಲ ನಿರ್ವಹಣೆ ಮಾಡಲಿಕ್ಕೆ ನಿಬಂಧನೆ ಹೂಡಲಿಕ್ಕೆ ಅವ್ರಿಗೆಲ್ಲ ಒಂದು ಚೌಕಟ್ಟು ಮಾಡಲಿಕ್ಕೆ SEBI ಅಂತ ಕರಿತೇವೆ. ಈ ರೀತಿ ಏನು ರೈತ ಉತ್ಪಾದಕ ಕಂಪನಿಗಳಿರ್ಬೋದು, ಯಾವುದೇ ಸಂಘ ಸಂಸ್ಥೆಗಳಿರ್ಬೋದು, ಯಾವುದೇ ವ್ಯಕ್ತಿಗಳು ಹೂಡಿಕೆ ಮಾಡುವಾಗ ನನ್ನ ಸಲಹೆ ಏನಂತಂದರೆ, ಆ ಒಂದು ಮಾಡ್ತಾರಂಥ ಹೂಡಿಕೆ ಮಾಡ್ತಾರಂಥ ಕಂಪನಿ ಇರ್ಬೋದು ಸಂಸ್ಥೆ, ಅದು ಯಾವ ಮಂತ್ರಾಲಯದ ವ್ಯಾಪ್ತಿಗೆ ಬರುತ್ತದೆ ಮತ್ತು ಯಾವ ನಿಯಂತ್ರಕ ಸಂಸ್ಥೆಗಳ ವ್ಯಾಪ್ತಿಗೆ ಬರುತ್ತೆ ಅನ್ನೋಂಥದ್ದು ತಿಳ್ಕೊಳ್ಳೋಂಥದ್ದು ಮಾಡೋದು ಸೂಕ್ತ. ಯಾಕಂದರೆ ನಾವು ಅನ್ಯಥಾ ಭಾವಿಸ್ಬಿಟ್ಟು ಈಗ ಸಹಕಾರ ಬ್ಯಾಂಕ್ಗಳಿದೆ, ಈಗ ಸಹಕಾರ ಬ್ಯಾಂಕ್ಗಳು ನೋಂದಣಿ ಮಾಡಲಿಕ್ಕೆ ಏನೇ ಸಹಕಾರ ಕಾಯ್ದೆಯಡಿ ಇದ್ದಿದ್ರು ಸಹ, ಈಗ ನಾವು ಭಾಳಷ್ಟು ಹಗರಣಗಳು ಪ್ರತಿನಿತ್ಯ ನೋಡ್ತಾ ಇದ್ದೇವೆ ಸಹಕಾರ ಬ್ಯಾಂಕ್ಗಳಲ್ಲಿ ಆಗೋಂಥದ್ದು. ಅದು ಯಾವುದೇ ಕೇಂದ್ರ ಸರ್ಕಾರದ ಯಾವುದೇ ಮಂತ್ರಾಲಯದ ವ್ಯಾಪ್ತಿಗೆ ಬಂದರೂ ಸಹ ಯಾವುದೇ ನಿಯಂತ್ರಕ ಸಂಸ್ಥೆಗಳಂತಿಲ್ಲ, ಆದರೆ ಈ ರೀತಿ ಅವರು ಹೂಡಿಕೆ ಮಾಡುವಾಗ ಇರ್ಬೋದು, ಯಾವುದೇ ಮಾಡಬೇಕಲ್ಲ, ಯಾವ ವ್ಯಾಪ್ತಿಗೆ ಬರುತ್ತೆ, ನಿಯಂತ್ರಕ ಸಂಸ್ಥೆ ಯಾವುದು ಅನ್ನೋದನ್ನು ತಿಳ್ಕೊಂಡು ಮಾಡೋಂಥದ್ದು ಸೂಕ್ತ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಹಾಗಾದರೆ ಈಗ ರೈತ ಉತ್ಪಾದಕ ಸಂಸ್ಥೆಗಳು ಅವರ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಯಾವ ರೀತಿ ಮಾಡಬಹುದು ಅಂತ ತಮಗನ್ಸುತ್ತೆ? ಈಗ ನೀವು ಸಿಪ್ ಅಂತ ಏನು ಕರಿತಾ ಇದ್ರೆ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತದ್ದು ಸಿಪ್ ಅಥವಾ ಮ್ಯೂಚುವಲ್ ಫಂಡ್ ಅಂತ ಏನು ಬರುತ್ತದಲ್ಲ, ಅದು ಬಹುತೇಕ ಇರೋಂಥದ್ದು ವೈಯಕ್ತಿಕ ಇವುಗಳಿಗೆ ಬರ್ತದೆ. ಏನೀಗ ವಿಮೆ ಅನ್ನೋಂಥದ್ದು ಗುಂಪಿನಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ, ಗುಂಪುಗಳಲ್ಲಿ ಮಾಡಲಿಕ್ಕೆ ಬರೋಂಥದ್ದು. ಈಗ ಹಾಲಿರೋಂಥ ವ್ಯವಸ್ಥೆನಲ್ಲಿ ಮ್ಯೂಚುವಲ್ ಫಂಡ್ ಅಥವಾ ನಾವು ಸಿಪ್ ಅಂತ ಏನು ಕರಿತೀವಿ ಅದು ವೈಯಕ್ತಿಕವಾಗಿ ಮಾಡಬೇಕಾಗ್ತದೆ ಬಹುತೇಕ. ಈಗ ಅದನ್ನೂ ಸಹ ಈಗ ಕಾನೂನು ಏನು ಹೇಳುತ್ತೆ ಅಂದರೆ, ಯಾವುದೇ ಒಬ್ಬ ವ್ಯಕ್ತಿ ಸಿಪ್ ಇರ್ಬೋದು, ಮ್ಯೂಚುವಲ್ ಫಂಡ್ ಬಗ್ಗೆ ಅವ್ರು ಮಾತಾಡಬೇಕು, ಶಿಫಾರಸು ಮಾಡಬೇಕು, ಅದನ್ನು ಮಾಡಬೇಕು ಅಂತಂದರೆ ಈಗಿರೋ ಕಾನೂನು ಪ್ರಕಾರ SEBIಯ ವ್ಯಾಪ್ತಿನಲ್ಲಿ NISM ಅಂತ ಬರ್ತದೆ. ಆ ಒಂದು ಇದರಲ್ಲಿ Series 5A ಅಂತ ಒಂದು ಏನು ಪರೀಕ್ಷೆ ಬರ್ತದದು. ಆ ಒಂದು ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಪ್ರಮಾಣ ಪತ್ರ ತೊಗೊಂಡಂಥ ವ್ಯಕ್ತಿ ಮಾತ್ರ ಅವರು ಅಧಿಕೃತವಾಗಿ ಮ್ಯೂಚುವಲ್ ಫಂಡ್ ಮತ್ತು ಸಿಪ್ನಲ್ಲಿ ಹೂಡಿಕೆ ಮಾಡಿಸ್ಲಿಕ್ಕೆ ಅವಕಾಶ ಇರೋಂಥದ್ದು. ಇದು ಸಂಸ್ಥೆ ಕೊಡೋದಿಲ್ಲ, ಈಗಿರೋಂಥ ವ್ಯವಸ್ಥೆಯಲ್ಲಿ ಅದು ವೈಯಕ್ತಿಕ ವ್ಯಕ್ತಿಗಳಿಗೆ ಕೊಡೋಂಥದ್ದು ಮಾಡ್ಬೋದು. ಆದರೆ ವಿಮೆಗೆ ಸಂಬಂಧಪಟ್ಟಾಗ ಈಗಾಗಲೇ ಗುಂಪಿನಲ್ಲಿ ಕೊಡ್ಲಿಕ್ಕೆ ಸಾಕಷ್ಟು ಅವಕಾಶ ಇದೆ, ಮತ್ತು ನನ್ನ ಮಾಹಿತಿ ಪ್ರಕಾರ ಈಗಾಗಲೇ ರೈತ ನಾನು ಭಾಳ ಕಾರ್ಯ ಸಂದರ್ಭಗಳಲ್ಲಿ ಹೇಳ್ತಾ ಇರ್ತೀನಿ, ರೈತ ಉತ್ಪಾದಕ ಕಂಪನಿಗಳ ಸಾಮರ್ಥ್ಯ ಏನನ್ನೋದು ಬಹುಶಃ ರೈತ ಉತ್ಪಾದಕ ಕಂಪನಿಗಳಿಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಪರಿಕರಗಳನ್ನ ಮಾರಾಟ ಮಾಡೋಂಥವ್ರಿಗೆ, ಸೇವೆಗಳನ್ನ ಕೊಡಗಂಥವ್ರಿಗೆ ಅದರ ರೈತ ಉತ್ಪಾದಕ ಕಂಪನಿಯ ಮಹತ್ವ ಗೊತ್ತಿದೆ. ಯಾಕಂದರೆ ಒಂದೇ ವೇದಿಕೆಯಲ್ಲಿ ಸಾವಿರ ಜನ ಷೇರುದಾರನ ಸಂಪರ್ಕ. ಈಗಾಗಲೇ ಭಾಳಷ್ಟು ಸಂಸ್ಥೆಗಳು ಸಹ ಗುಂಪಿನಲ್ಲಿ ವಿಮೆ ಕೊಡಲಿಕ್ಕೂ ಒಂದು ಅವಕಾಶನ ಮಾಡಿಕೊಂಡು ಈಗಾಗಲೇ ಭಾಳಷ್ಟು ರೈತ ಉತ್ಪಾದಕ ಕಂಪನಿಗಳನ್ನು ಸಂಪರ್ಕ ಮಾಡ್ತಾ ಇರೋಂಥದ್ದು ಸಹ ನನ್ನ ಏನು ಗಮನಕ್ಕೂ ಬಂದಿದೆ. ಮತ್ತು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಾಗೆ ಸಲಹೆಗಳನ್ನು ಕೆಲವು ರೈತ ಉತ್ಪಾದಕ ಕಂಪನಿಯವರು ನನಗೆ ಕರೆ ಮಾಡಿ ಸಹ ಕೇಳ್ತಾ ಇದ್ದಾರೆ. ಅಂದರೆ ಒಂದು ಒಟ್ಟಾರೆ ಸಲಹೆ ಏನಂತಂದರೆ ಎಲ್ಲೇ ಹೂಡಿ, ಯಾಕಂದರೆ ಅದು ಷೇರುದಾರರ ಹಣ, ಅದು ನಾನು ಇಷ್ಟ ಬಂದಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅದು ಅಲ್ಲದೆ 1956 ಕಂಪನಿ ಕಾಯ್ದೆಡಿ ಬರೋದ್ರಿಂದ ಅಥವಾ ಏನು ಸಹಕಾರ ಕಾಯ್ದೆಡಿ ಬರೋದ್ರಿಂದ ಯಾವುದೇ ಹೂಡಿಕೆ ಮಾಡುವಾಗಲೂ ಭಾಳಷ್ಟು ಆಳವಾಗಿ ವಿಚಾರವನ್ನು ತಿಳ್ಕೊಂಡು ಕಾನೂನುಬದ್ಧವಾಗಿ ಕಾನೂನು ಚೌಕಟ್ಟಿನಲ್ಲಿ ಬರುತ್ತೆ ಅಂತ ತಿಳ್ಕೊಂಡು ಸಾಧಕ ಬಾಧಕಗಳನ್ನು ತಿಳ್ಕೊಂಡು ಅವರು ಹೂಡಿಕೆ ಮಾಡೋಂಥದ್ದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಈಗ ತಾವು ಹೇಳಿ ಶ್ರೀಕಾಂತ್ ಅವರೇ, ನೀವೀಗ ವೈಯಕ್ತಿಕ ಮಟ್ಟದ ಉಳಿತಾಯದ ಬಗ್ಗೆ ಹೆಚ್ಚು ಮಾತಾಡ್ತಾ ಇದ್ದೀರಿ, ಸಾಂಸ್ಥಿಕ ಮಟ್ಟದ ಉಳಿತಾಯದ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಏನು, ಮತ್ತು ಹೇಗೆ ಅಲ್ಲಿ ಹಣಕಾಸಿನ ಶಿಸ್ತನ್ನು ಇಟ್ಕೋಬೇಕಾಗತ್ತೆ ಅಂತ ತಮಗನ್ಸ? ಸಾಂಸ್ಥಿಕ ಮಟ್ಟ ಅಂದರೆ ಗ್ರೂಪ್ ಅಂತಾನೆ, ಗ್ರೂಪ್ ಅಂತನಾದ್ರೂ ತಗೊಳ್ಳಿ. ಈಗ ನಾವು ಚರ್ಚೆ ಮಾಡ್ತಾ ಇರೋ ಹಾಗೆ ರೈತ ಉತ್ಪಾದಕ ಸಂಸ್ಥೆಗಳು ಅದು ಕಂಪನಿ ಕಾಯ್ದೆ ಅಡಿನಲ್ಲಿ ಬರುವಂತಹ ಸಂಸ್ಥೆ. ಈಗ ಯಾವುದೇ ಒಂದು ಸಂಸ್ಥೆ ಅಥವಾ ಗುಂಪು ಅಲ್ಲಿ ಹೇಗಿರಬೇಕು ಅಂತ ಅನ್ಸುತ್ತೆ ತಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯದಲ್ಲಿ ಸಂಸ್ಥೆಗಳಿಗಿಂತ ನಾನು ಜಾಸ್ತಿ ಪ್ರಿಫರೆನ್ಸ್ ಕೊಡೋದು ಅಂದರೆ ನಾನು ಸಜೆಷನ್ ಯಾವಾಗಲೂ ಹೆಚ್ಚಾಗೋದು ಇಂಡಿವಿಜುವಲ್. ಆ್ಯಕ್ಚುಲಿ ಇಂಡಿವಿಜುವಲ್ ಯಾವುದೇ ಸಂಸ್ಥೆ ಅಂದರೆ ಸಿ ಯಾವುದೇ ಸಂಸ್ಥೆಯಲ್ಲಿದ್ರು ಅದರಲ್ಲಿ 100 ಜನ ಇದ್ರು ಒಬ್ಬೊಬ್ಬನಿಗೂ ಅವನೇ ಅವನದೇ ಆದ ಜವಾಬ್ದಾರಿ ಇರುತ್ತೆ. ಸೊ ನಾನು ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತೀನಿ ನಾನು ಆ್ಯಕ್ಚುಲಿ. ಸೊ ಯಾವುದೇ ಮನುಷ್ಯ ನಾನು ಚೆನ್ನಾಗಿರಬೇಕು, ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರಬೇಕು, ಅವ್ರಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು, ಒಳ್ಳೆ ಏನೋ ಜವಾಬ್ದಾರಿ ತೀರಿಸ್ಬೇಕು, ಆಮೇಲೆ ನಾನು ಬದುಕಿರೋವರೆಗೂ ನಾನು ನನ್ನ ಮೇಲೆ ಡಿಪೆಂಡ್ ಆಗಿರೋರು ಅವ್ರನ್ನ ನನ್ನ ಕೊನೆಗೆ ಚೆನ್ನಾಗಿ ನೋಡ್ಬೇಕು. ಏನು ಮಾಡಬೇಕು ಅದನ್ನ ಮಾಡೋದನ್ನ ನಿಮ್ಮ ವಿಚಾರಕ್ಕೆ ಬರೋಣ ಸರ್. ಈಗ ರೈತರಿಗೆ ಒಂದು ನಿಶ್ಚಿತವಾದಂತಹ ವರಮಾನ ಇಲ್ಲ. ಹೌದು, ಖಂಡಿತ. ಅಂದ್ರೆ ಈಗ ವ್ಯವಸಾಯದ ಬಹುದೊಡ್ಡ ಸಮಸ್ಯೆನೇ ಅದು ಅಲ್ವಾ? ಗ್ಯಾರಂಟಿ ಇರಲ್ಲ, ಮಳೆ ಬಂದ್ರೆ ಮಳೆ ಬರಲಿಲ್ಲ ಅಂದ್ರೆ ಪ್ರಾಬ್ಲಮ್. ಮತ್ತೆ ಎರಡನೇ ಅಂಶ ಏನಪ್ಪ ಅಂದ್ರೆ ರೈತ ಯಾವುದಾದ್ರೂ ಒಂದು ಹಣಕಾಸು ಸಂಸ್ಥೆಯಿಂದ ಸಾಲವನ್ನು ಪಡೆದು ವ್ಯವಸಾಯವನ್ನು ಮಾಡುವಂತಹ ಪರಿಸ್ಥಿತಿನೇ ಇರುತ್ತೆ. ಹೌದು, ಈ ಎರಡು ಸಂದರ್ಭನ ಗಮನದಲ್ಲಿ ಇಟ್ಕೊಂಡು ರೈತರು ಯಾವ ರೀತಿ ಹಣಕಾಸಿನ ಹೂಡಿಕೆ ಮಾಡಬಹುದು ಅನ್ನೋದು ತಮ್ಮ ಅಭಿಪ್ರಾಯ? ನಾನು ಖಂಡಿತ ಇದನ್ನು ಪಾಯಿಂಟ್ ಒಪ್ಕೋತೀನಿ. ರೈತರಿಗೆ ಕಾನ್ಸ್ಟೆಂಟ್ ರೆಗ್ಯುಲರ್ ಆದಾಯ ಇರೋದಿಲ್ಲ, ಆಮೇಲೆ ಅವರು ಕಷ್ಟಪಟ್ಟು ಬೆಳೆ ಬೆಳೆದ್ರೂ ಅದು ಎಂಡ್ ರಿಸಲ್ಟ್ ಬರೋವರೆಗೂ ಗ್ಯಾರಂಟಿ ಇರೋದಿಲ್ಲ. ಹಾಗಾಗಿ ಅವ್ರು ಪರ್ಟಿಕ್ಯುಲರ್ಲಿ ಈ ಥರ ವ್ಯಕ್ತಿಗಳ ಒಂದು ಗ್ರೂಪ್ನಲ್ಲಿ ನಾನು ಹೇಳೋದು, ಅವರು ಏನು ದುಡಿತಾರೋ ಅದರಲ್ಲಿ ಒಂದು ಪೋರ್ಷನನ್ನು ಅವರು ಉಳಿತಾಯ ಮಾಡಲೇಬೇಕು ಕಂಪಲ್ಸರಿ. ಯಾಕೆಂದರೆ ನಾವು ಈಗಲೇ ಇವಾಗ ಸಂಬಳ ಸ್ಯಾಲ್ರಿಡ್ ಪರ್ಸನ್ಗಾದರೆ ಅಟ್ಲೀಸ್ಟ್ 60 ವರ್ಷವರೆಗೂ ಆದರೂ ಅವ್ರಿಗೆ ಸ್ಯಾಲ್ರಿ ಬರ್ತದೆ. ಗೌರ್ಮೆಂಟ್ ಕೆಲಸ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಅವ್ನು ಹೆಂಗೋ ಮಾಡ್ಕೊಂಡು ಹೋಗ್ತಾನೆ. ಆಮೇಲೆ ಅವನಿಗೆ 60 ವರ್ಷವರೆಗೂ ಇಲ್ಲಿ ಅದೂ ಇಲ್ಲ ಇಲ್ಲಿ. ಸೊ ಹಾಗಾಗಿ ನಾವು ದುಡಿಯೋ ಒಂದು ಟೈಮಲ್ಲೇ ನಾವು ಸೇವ್ ಮಾಡ್ಕೋಬೇಕು. ಅದು ಎಷ್ಟು ಮಾಡ್ಕೋಬೇಕು, ಎಷ್ಟು ಅದು ಇಂಡಿವಿಜುವಲ್ ಕೆಪಾಸಿಟಿಗೆ ಬಿಟ್ಟಿದ್ದೆ ವಿಚಾರ. ಅದು ಕೆಲವರು 1,000 ರೂಪಾಯಿ ಸೇವ್ ಮಾಡ್ತಿರೋ ತಿಂಗಳಿಗೆ, ಕೆಲವರು 10,000 ರೂಪಾಯಿ ಸೇವ್ ಮಾಡ್ತಿರೋ, ಅದು ಅವ್ರ ತಕ್ಕ ಶಕ್ತಿ ಅದನ್ನು ಮಾಡಿಕೊಳ್ಳೇಬೇಕು. ನೀವು ರೈತರಾಗಿರಲಿ, ಇಲ್ಲ ಸ್ಯಾಲ್ರಿಡ್ ಪರ್ಸನ್ ಆಗಿರಲಿ, ಇಲ್ಲ ಎಂಟರ್ಪ್ರನರ್ ಆಗಿರಲಿ, ಯಾರೇ ಆಗಿರಲಿ, ನೀವು ದುಡಿಯೋ ಶಕ್ತಿ ಆವಾಗ ಆ ಒಂದು ಪೀರಿಯಡಲ್ಲೇ ನೀವು ಏನಾದರೂ ಒಂದು ಮಾಡ್ಕೊಳ್ಬೇಕು. ಅದು ನಿಮಗೆ ಗ್ಯಾರಂಟಿಯಾಗಿ ನಿಮಗೆ ಕೈ ಹಿಡಿಯುತ್ತೆ. ಅದು ಅಲ್ದಿರೋ ಬೇರೆ ಎಲ್ಲ ಸೋರ್ಸ್ ಅಲ್ಲದ್ರೆ ಅದು ಬೋನಸ್ ಅಂತ ಇಟ್ಕೊಳ್ಳಿ. ಸೊ ಒಂದು ಸೋರ್ಸ್ ಆಫ್ ಇನ್ಕಮ್ಮು ನಾನು ಸಾಯೋವರೆಗೂ ನನಗೆ ಇದು ಕೈ ಹಿಡಿಯುತ್ತೆ, ಇವರೆಲ್ಲ ಕೈ ಬಿಟ್ಟರು ನನಗೆ ಇದೊಂದು ಕೈ ಹಿಡಿಯುತ್ತೆ ಅನ್ನೋ ಒಂದು ದಾರಿನ ಮಾಡ್ಕೊಳ್ಳೇಬೇಕು. ಶ್ರೀಕಾಂತ್ ಅವರೇ, ಇನ್ನೂ ಒಂದು ವಿಚಾರ ಇದೆ. ಎಷ್ಟೋ ಸಂದರ್ಭಗಳಲ್ಲಿ ರೈತರು ಯಾವುದೋ ಒಂದು ಬೆಳೆ ಹಾಕ್ತಾರೆ, ಈಗ ಶುಂಠಿ ತಗೊಳ್ಳಿ, ಈ ವರ್ಷ ಕಮ್ಮಿ ಇದೆ, ಆದರೆ ಕೆಲವು ವರ್ಷಗಳಲ್ಲಿ ಶುಂಠಿಗೆ ವಿಪರೀತವಾದ ದರ ಬರುತ್ತೆ. ಎಕರೆಗೇನೆ 6-8 ಲಕ್ಷ ಆದಾಯ ಮಾಡಿರೋರು ಇದ್ದಾರೆ. ಟೊಮ್ಯಾಟೋದಲ್ಲಿ ವಿಪರೀತವಾಗಿ ಬೆಲೆ ಬಂದು 2-3 ಲಕ್ಷ ಈ ಥರ ಸಡನ್ ಆಗಿ ಹಣ ಬಂದಾಗ ಏನು ಮಾಡ್ಬೋದು? ಹೌದು, ಅದೇ ಇದನ್ನು ಹೇಳ್ತಾ, ಸಡನ್ ಆಗಿ ಬಂದಾಗಲೂ ಹೂಡಿಕೆ ಮಾಡುವಂಥ ಆಪ್ಷನ್ಗಳಿದೆ, ಅಥವಾ ರೆಗ್ಯುಲರಾಗಿ ಸಿಸ್ಟಮ್ಯಾಟಿಕ್ಕಾಗಿ ನಾನು ಕಟ್ಕೊಂಡು ಹೋಗ್ತೀನಿ ಅನ್ನೋದು. ಹೂಡಿಕೆಗಳಲ್ಲಿ ಬೇಕಾದಷ್ಟು ಅವಕಾಶಗಳಿದೆ. ಒಟ್ಟಿಗೆ ಲಂಪ್ ಸಮ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಥರನೂ ಮಾಡ್ಬೋದು, ಇಲ್ಲರ ಪೀರಿಯಾಡಿಕಲಿ ಮಾಡ್ಬೋದು. ಆ ಥರ ಅವಕಾಶಗಳಿದೆ ಆ್ಯಕ್ಚುಲಿ. ಅದನ್ನು ಅವರು ಕರೆಕ್ಟಾಗಿ ಅಡ್ವೈಸ್ ಫೈನಾನ್ಷಿಯಲ್ ಅಡ್ವೈಸಿಂದ ಅಡ್ವೈಸ್ ತೊಗೊಳ್ಬೇಕು, ಯಾವುದು ರೈಟ್ ನನಗೆ, ಯಾವುದು ಸರಿ ನನಗೆ ಅನ್ನೋ ಅಥರೈಸ್ಡ್ IRDA ಆಗಲಿ ಅಥವಾ RBI ಆಗಲಿ ಅಥವಾ SEBI ಆಗಲಿ ಅಥರೈಸ್ಡ್ ಅಡ್ವೈಸರಿಂದ ಅಡ್ವೈಸ್ ತೊಗೊಂಡು ಅವರು ಮಾಡಿದ್ರೆ ಅದಕ್ಕೆ ಖಂಡಿತ ಅವರು ದಾರಿಗಳು ತೋರಿಸ್ತಾರೆ. ಅವರು ಯೋಗೇಶ್ ಅಪ್ಪಾಜಯ್ ಅವರು ತಮ್ಮ ಚಿಂತನೆ ಏನು ಈ ವಿಚಾರದಲ್ಲಿ? ಅದೇ ಈಗಾಗಲೇ ಶ್ರೀಕಾಂತ್ ಅವರು ಪ್ರಸ್ತಾಪ ಮಾಡಿದಾಗೆ, ಇವತ್ತು ನಾನು ಆಗಲೇ ಹೇಳಿದಂಗೆ ವೇಗದ ಬದುಕು, ದುಬಾರಿ ಬದುಕು, ಈಗ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾವೇ ವ್ಯವಸ್ಥೆ ಮಾಡ್ಕೊಳ್ಬೇಕು ಅಥವಾ ನಮ್ಮ ನಿವೃತ್ತಿಗೆ ನಾವೇನು ಮಾಡ್ಕೊಳ್ಬೇಕು. ಮತ್ತು ಆರೋಗ್ಯದ ಬಗ್ಗೆ ಹೇಳಬೇಕಂದ್ರೆ ಇವತ್ತು ನಾನು ಆಗಲೇ ಪ್ರಸ್ತಾಪ ಮಾಡಿದಂಗೆ ಆರೋಗ್ಯದ ಸಮಸ್ಯೆಗಳು ಕೇವಲ ನಗರ ಪ್ರದೇಶಗಳಿಗಲ್ಲ, ಗ್ರಾಮೀಣ ಪ್ರದೇಶಗಳಲ್ಲೂ ಇವತ್ತು ಮನೆ ಮನೆಗಳಲ್ಲೂ ಸಹ ನಾವು ಆರೋಗ್ಯದ ಸಮಸ್ಯೆ ನೋಡ್ತಾ ಇದ್ದೇವೆ. ಒಂದು ವಿಚಾರ, ರೈತ ಹೇಳೋದು ನಂದು ನಿವೃತ್ತಿ ಇಲ್ಲದ ಬದುಕು ಅಂತ, ಅಂದರೆ ವ್ಯವಸಾಯ ಅನ್ನೋದು ಕಡೆಗಾಲದವರೆಗೂ ಮಾಡ್ಬೋದು ಅಂತ. ಆದರೆ ಎಷ್ಟೋ ಜನ ಹೇಳ್ತಾರೆ ವ್ಯವಸಾಯದಲ್ಲೂ ಒಬ್ಬ ರೈತ ನಿವೃತ್ತಿಯನ್ನು ತಗೋಬೇಕಾಗತ್ತೆ ಅಂತ. ಮುಂದುವರಿಸಿ ಸರ್. ಖಂಡಿತ, ಈಗ ನಿವೃತ್ತಿ ಅನ್ನಂಥದ್ದು ಯಾವ ಒಂದು ಒಂದು ಏನೋ, ಈಗ ಒಂದಂತೂ ಕಟು ಸತ್ಯ, ಈಗ ಕೆಲವರು ಹೇಳ್ತಾರೆ ನಾ ಕಡೆ ಉಸಿರೋವರೆಗೂ ದುಡಿತಾ ಇರ್ತೇನೆ, ಅದು ಇರಬೇಕದು ಆ ಒಂದು ಇದು. ಆದರೂ ಸಹ ಒಂದು ವಯಸ್ಸು ಮತ್ತು ಒಂದು ಶಕ್ತಿ ಚೈತನ್ಯ ಅನ್ನಂಥದ್ದು ಏನು ಮಾಡಲಿಕ್ಕಾಗಲ್ಲ, ಅದು ಕ್ರಮೇಣವಾಗಿ ಕ್ಷೀಣಿಸ್ತಾ. ಅಂದರೆ ಯಾವ ಅರ್ಥದಲ್ಲಿ ಹೇಳ್ತಾ ಇದೀವಿ ಅಂದರೆ, ಈಗ 40 ವರ್ಷ 30 ವರ್ಷದಲ್ಲಿ ನಾವು ಕೆಲಸ ಮಾಡತ್ತಾರ, ಬಹುಶಃ 60 70 ಇದಾರೆ, ಇನ್ನು ಬಹುಶಃ ಈಗಲೂ ಇದ್ದಾರೆ. ಆದರೆ ಬೆರಳಣಿಕೆ ಒಂದು ಕಟು ಸತ್ಯ ಹೇಳೋಣ, ಒಂದು ಕಾಲದಲ್ಲಿ ಇತ್ತು. ಈಗ ನಮ್ಮ ತಂದೆಯವರು ನಮ್ಮ ತಾತವ್ರ ಕಾಲದಲ್ಲಿ ಇದ್ದಂಥ ಜೀವನ ಶೈಲಿ, ಆಗಿದ್ದಂಥ ಆಹಾರ ಪದ್ಧತಿಗೂ ಇವತ್ತಿಗಿರೋಂಥ ಜೀವನ ಶೈಲಿಗೂ ಆಹಾರ ಪದ್ಧತಿಗೂ ಹೋಲಿಕೆ ಮಾಡಿದಾಗ ಬಹುತೇಕ ನಮ್ಮ ತಾತ ತಂದೆಯವರಿದ್ದ 60 ವರ್ಷದ ಇದ್ದವರು ಇವತ್ತು 60 ವರ್ಷದಲ್ಲಿ ಇರೋಂಥ ರೈತರು ಇರ್ತಾರಾ? ಬಹುಶಃ ಅದು ನಾವೆಲ್ಲ ಪ್ರಶ್ನೆ ಮಾಡ್ಕೊಳ್ಳೋಂಥ ವಿಚಾರ. ಆ ನಿಟ್ಟಿನಲ್ಲಿ ನನ್ನ ಭಾಳ ಸಲಹೆ ಏನಂತಂದರೆ, ಏನೋ ಈಗ ಈ ದುಬಾರಿ ಆಗ್ತಿರೋಂಥ ಜೀವನ ನಮ್ಮ ಹತೋಟಿಲಿಲ್ಲ. ಆರೋಗ್ಯ ವೆಚ್ಚ, ಶಿಕ್ಷಣ ವೆಚ್ಚ, ಅಥವಾ ದಿನನಿತ್ಯದ ಜೀವನ ಬಡಿಸ್ಲಿಕ್ಕೆ, ಈ ನಿಟ್ಟಿನಲ್ಲಿ ನೀವಾಗಲೇ ಒಂದು ಒಳ್ಳೆ ವಿಷಯ ಹೇಳಿದ್ರಿ. ಈಗ ಕೆಲವು ಬೆಳೆಗಳಲ್ಲಿ ಈಗ ಒಂದು ರೀತಿ ಕೃಷಿ ಅನ್ನೋಂಥದ್ದು ಜೂಜು ಎಲ್ರಿಗೂ ಗೊತ್ತಿರೋಂಥದ್ದೇ, ಒಂದು ಮಳೆ ಇರ್ಬೋದು, ಆದಾಯ ಯಾವಾಗ ಬರುತ್ತೆ, ಮಾರುಕಟ್ಟೆ ನಮ್ಮ ಹತೋಟಿಲಿಲ್ಲ. ನನ್ನ ಕಿವಿ ಮಾತು ಏನಂತಂದರೆ, ಯಾವುದೋ ಒಂದು ಬೆಳೆ ಬಂಪರ್ ಬಂದಾಗ ಏನು ಮಾಡ್ತೀವಿ ಅಂದರೆ, ಆ ಹಣವನ್ನು ಯಾವ ರೀತಿ ಸದ್ಬಳಕೆ ಮಾಡ್ಕೊಳ್ತೀವಿ. ಅದರ ಶ್ರೀಕಾಂತ್ ಅವ್ರು ಪ್ರಸ್ತಾಪ ಮಾಡಿದ್ದೇನಂತಂದರೆ, ಖಂಡಿತ ಈಗ ಒಬ್ಬ ಕೆಲಸಗಾರನಿಗೇನಾಗ್ತಾನೆ, ಪ್ರತಿ ತಿಂಗಳು ಇಂತಿಷ್ಟು ಮಾಸಿಕ ಸಂಬಳ ಅಂತ ಬರ್ತದೆ, ಅದರಲ್ಲಿ ಇಷ್ಟು ಶೇಕಡ ಉಳಿಸ್ಬೋದು. ಆದರೆ ರೈತರಿಗೆ ಯಾವುದೋ ಒಂದು ಬೆಳೆ ಬಂಪರ್ ಬಂದಾಗ ಬರಂಥ ಹಣದಲ್ಲಿ ಕಡ್ಡಾಯವಾಗಿ ಶೇಕಡ 20 ಶೇಕಡ 30 ಎಷ್ಟು ಹಣವನ್ನು ಕಡ್ಡಾಯವಾಗಿ ಅವರು ಉಳಿತಾಯ ಮಾಡಬೇಕಾಗ್ತದೆ. ಯಾಕಂದರೆ ಮುಂದಿನ ವರ್ಷ ಮುಂದಿನ ಹಂಗಾಮಿನಲ್ಲಿ ಬರೋಂಥ ಬೆಳೆನಲ್ಲೂ ಹಣ ಬರುತ್ತೆ ಅಂತಿಲ್ಲ. ಈಗ ಮಕ್ಕಳುಗಳಿಗೆ, ಈಗ ನಿಮಗೂ ಗೊತ್ತಿರಾಗಿ ಇವತ್ತು ಹಳ್ಳಿ ಹಳ್ಳಿಗಳಲ್ಲೂ ಸಹ ಅವರ ಮಕ್ಕಳುಗಳು ಇಂಜಿನಿಯರಿಂಗ್ ಮಾಡ್ತಾರೆ ಅಂತವ್ರು ಇದ್ದಾರೆ, ಏನು ವೈದ್ಯಕೀಯ ಶಿಕ್ಷಣ ಮಾಡ್ತಾರೆ ಅಂತವ್ರು ಇದ್ದಾರೆ, ಬೇರೆ ಬೇರೆ ದೇಶಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಅದನ್ನೆಲ್ಲ ಮಾಡಬೇಕಂದ್ರೆ ಹಣದ ಅವಶ್ಯಕತೆ ಇದ್ದೇ ಇರುತ್ತಲ್ಲ. ಈ ನಿಟ್ಟಿನಲ್ಲಿ ಹಣದ ಅವಶ್ಯಕತೆ, ಏನು ಮನಿ ಸೇವ್ಡ್ ಇಸ್ ಮನಿ ಅರ್ನ್ಡ್ ಅಂತ ಕರೀತಾರೆ, ಉಳಿಸ್ದಂಥ ಹಣ ಗಳಿಸ್ದಂಥ ಹಣಕ್ಕೆ ಸಮಯ ಅಂತಾರೆ. ಯಾವಾಗ ಉಳಿಕೆ ಮಾಡಬೇಕಂದ್ರೆ ಯಾವಾಗ ಬಂಪರ್, ಯಾವುದು ಒಂದು ಒಳ್ಳೆ ಬೆಳೆಗಳಲ್ಲಿ ಹಣ ಬಂದಾಗ ಅದನ್ನು ಬೇರೆ, ಯಾಕಂದರೆ ಇವತ್ತು ಏನಾಗಿದೆ ಅಂದರೆ ಕಟು ಸತ್ಯ ಅಂದರೆ ಬೇರೆಯವ್ರಿಗೆ ತೋರ್ಪಡಿಸ್ಕೊಳ್ಳೋಗೋದಕ್ಕೆ ಭಾಳಷ್ಟು ಜನ ನಾವೇನು ಮಾಡ್ತೀವಿ ಅಂದರೆ, ಅವಶ್ಯಕತೆಗೂ ಮೀರಿ, ನಮ್ಮ ಅಗತ್ಯತೆಗೂ ಮೀರಿ, ನಮ್ಮ ಸಾಮರ್ಥ್ಯಕ್ಕೂ ಮೀರಿ ಮನೆ ಕಟ್ಸೋದಿರ್ಬೋದು, ಮದುವೆ ಮಾಡೋದಿರ್ಬೋದು, ಬೇರೆ ಬೇರೆ ತಗೊಳ್ಳೋಂಥದ್ದಿರ್ಬೋದು, ಅದನ್ನು ಮಾಡಬಾರ್ದು ಅಂತ ಹೇಳ್ತಿಲ್ಲ. ಮೊದಲನೇ ಆದ್ಯತೆ ಉಳಿತಾಯಕ್ಕಿರಲಿ, ಮೊದಲನೇ ಆದ್ಯತೆ ಭವಿಷ್ಯಕ್ಕಿರಲಿ, ಮೊದಲನೇ ಆದ್ಯತೆ ಮಕ್ಕಳ ವಿದ್ಯಾಭ್ಯಾಸಕ್ಕಿರಲಿ, ಮತ್ತು ಆರೋಗ್ಯ ವೆಚ್ಚಕ್ಕಿರಲಿ ಅನ್ನೋದು ನನ್ನ ಸಲಹೆ. ಅಂದರೆ ಈಗ ರೈತ ಉತ್ಪಾದಕ ಸಂಸ್ಥೆಗಳೇನಿದ್ದಾವೆ ಅವು ವೈಯಕ್ತಿಕವಾಗಿ ಸಾಂಸ್ಥಿಕವಾದಂತಹ ಒಂದು ಹಣಕಾಸಿನ ಶಿಸ್ತನ್ನು ಇಟ್ಕೊಳ್ಳೋದ್ರ ಜೊತೆಗೆ ತನ್ನ ಸದಸ್ಯರಲ್ಲೂ ಕೂಡ ಒಂದು ಆರ್ಥಿಕ ಶಿಸ್ತನ್ನು ತರಬೇಕು, ತರೋ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳೋ ಪ್ರಯತ್ನ ತಾವು ಮಾಡ್ತಿದ್ದೀರಿ. ಖಂಡಿತ ಹೌದಾ? ಶಿಕ್ಕಂತ ಆ ಥರ ಭಾವಿಸ್ಬೋದೆ? ಖಂಡಿತ. ಅಂದರೆ ಸಂಸ್ಥೆನೂ ಕೂಡ ಒಂದು ಶಿಸ್ತನ್ನು ಇಟ್ಕೋಬೇಕು, ತನ್ನ ಸದಸ್ಯರನ್ನು ಕೂಡ ಎಜುಕೇಟ್ ಮಾಡಬೇಕು ಅಂತ. ಸೊ ಏನು ಮಾಡ್ಬೋದು ಅಂತೀರಿ? ಏನು ಈ ಫೈನಾನ್ಷಿಯಲ್ ಲಿಟ್ರಸಿ ಅಂದರೆ ಯಾವ ರೀತಿ ಎಜುಕೇಟ್ ಮಾಡ್ಬೋದು ಅಂತ? ಸಂಸ್ಥೆ ತನ್ನ ಸದಸ್ಯರನ್ನು ಇಟ್ಕೊಳ್ಬೇಕು ಅನ್ನೋದಕ್ಕಿಂತ ನಾವು ಅಲ್ಲಿವರೆಗೂ ಡಿಪೆಂಡೇ ಆಗಬಾರ್ದು ಅಂತ ನಾನು ಹೇಳೋದು ನನ್ನ ವಾದ. ಅಂದರೆ ನಾನು ಆಸ್ ಎ ಇಂಡಿವಿಜುವಲ್ ನನ್ನ ಕೇರ್ ತೊಗೋಬೇಕು. ಯಾಕಂದರೆ ನಾನು ಬೇರೆಯವ್ರ ಮೇಲೆ ಅವ್ರು ನನಗೆ ಹೇಳಿ ಅವ್ರು ಮಾಡಲಿ ಅವ್ರು ಹೇಳ್ಮೇಲೆ ನಾನು ಮಾಡ್ತೀನಿ ಅನ್ನೋದಕ್ಕಿಂತ ನಮ್ಮ ಬುದ್ಧಿ ನಮ್ಮ ಕೈಲಿರಬೇಕು ಅಂತ ನಾನು. ಅಲ್ಲ, ಬಹಳಷ್ಟು ಜನ ಗ್ರಾಮೀಣ ಪ್ರದೇಶದಲ್ಲಿ ಈ ತರಹದ ಆಲೋಚನೆ ಮಾಡೋಕ್ಕೆ ಹೋಗಿದೆ, ಅದನ್ನು ಮಾಡಬೇಕು ಅಂದರೆ ಈಗ ಒಂದು ಸಂಸ್ಥೆ ಅನ್ನೋದು ಒಂದಿದೆ. ಸೊ ಅದು ಈಗ ಕೃಷಿ ಶಿಕ್ಷಣ ಕೊಡೋದ್ರ ಜೊತೆಗೆ ಆರ್ಥಿಕ ಶಿಕ್ಷಣ ಕೊಡಬಹುದು. ಸಂಸ್ಥೆಯವರು ಇನಿಷಿಯೇಟ್ ತಗೊಂಡು ಮಾಡಿದ್ರೆ ಖಂಡಿತ ಇಟ್ಸ್ ವೆಲ್ಕಮ್ ಅಲ್ವಾ? ಒಂದು ವೇಳೆ, ಯಾಕಂದರೆ ಸಂಸ್ಥೆಗಳು 100 ಟೈಪ್ ಇರುತ್ತೆ, 100 ಡಿಫ್ರೆಂಟ್ ಇರುತ್ತೆ. ಒಬ್ಬರು ಮೇ ಬಿ ಮಾಡದೇ ಇರೋ ಸಂದರ್ಭದಲ್ಲಿ ಇವ್ರು ಮಿಸ್ ಮಾಡ್ಕೋಬಾರ್ದು, ಅವ್ರು ಮಾಡಲಿಲ್ಲ ಅಂತ ತಾವಾಗೇ ಮಾಡ್ಕೋಬೇಕಾಗುತ್ತೆ. ತಾವೇನು ಹೇಳ್ತೀರಿ ಯೋಗೇಶ್ ಅವರು? ಈಗಾಗಲೇ ನಿಮಗೂ ಬಹುಶಃ ಮಾಹಿತಿ ಇದೆ ಅಂತ ಭಾವಿಸಿದ್ದೇನೆ. ಈಗಾಗಲೇ RBI ಅವರು ಏನು ಆರ್ಥಿಕ ಸಾಕ್ಷರತೆ ಅಂತ, ಮತ್ತು ನನ್ನ ಒಂದು ಮಾಹಿತಿ ಪ್ರಕಾರ ಕೆಲವರು ನಿವೃತ್ತ ಬ್ಯಾಂಕ್ ಅಧಿಕಾರಿಗಳು ನನಗೆ ಸಂಪರ್ಕ ಇರೋದ್ರಿಂದ, ಅವರು ನಿವೃತ್ತಿ ಆದಮೇಲೆ ಅಲ್ಲಲ್ಲಿ ತಾಲೂಕು ಮಟ್ಟದಲ್ಲಿ ಅಲ್ಲೆಲ್ಲ ಅವ್ರನ್ನ ಆರ್ಥಿಕ ಸಾಕ್ಷರತೆ ಸಲಹೆಗಾರ ಅಂತ ತೊಗೊಂಡ್ರೆ ಅದು ಭಾಳ ಮೂಲಭೂತವಾದಂಥ ವಿಚಾರಗಳು ಮಾಡಿಸ್ತಾ ಇದ್ದಾರೆ. ಅಂದರೆ ಗ್ರಾಮೀಣ ಮಟ್ಟದಲ್ಲಿ ಮುಖ್ಯವಾಹಿನಿಗೆ ಬರೆದಿರೋಂಥ ಇನ್ನೂ ಭಾಳ ಜನಗಳಿದ್ದಾರೆ. ಇನ್ನು ಪ್ಯಾನ್ ಬಹುಶಃ ಮಾಡಿಸ್ತೀರಂಥವ್ರು ಅಥವಾ ಆಧಾರ್ ಪ್ಯಾನನ್ನು ಲಿಂಕ್ ಮಾಡಿಸೋಂಥ ವಿಷಯನೂ ಗೊತ್ತಿಲ್ಲದಿರೋಂಥವ್ರು ಇದ್ದಾರೆ, ಅಥವಾ ಒಂದು ಖಾತೆಯನ್ನು ಒಂದು ಬ್ಯಾಂಕ್ನಲ್ಲಿ ಖಾತೆ ಅದನ್ನು ಪ್ರಾರಂಭ ಮಾಡಬೇಕಂದ್ರೆ ಅದನ್ನು ಮಾಹಿತಿ ಇಲ್ಲದಿರೋಂಥದ್ದು. ಈ ರೀತಿ ಅಥವಾ ಗೂಗಲ್ ಪೇ UPI ಅಂತೇನು ನಾವು ಕರಿತೀವಿ, ಇದನ್ನು ತಿಳಿಸಿ ಮಾಡಲಿಕ್ಕೆ ಅಂತ ಈಗ RBI ಅವರು ಭಾಳ ತಳಮಟ್ಟದ ಮುಖ್ಯವಾಹಿನಿಗೆ ಬರೆದಿರೋಂಥವ್ರಿಗೆ ಮಾಡ್ತಾ ಇದ್ದಾರೆ. ಆದರೆ ನಾವು ಪ್ರಯತ್ನ ಮಾಡ್ತಾರಂಥ ಅದು ಸರ್ಕಾರದ ಜವಾಬ್ದ ಮಾಡ್ತಾ ಇದ್ದಾರೆ. ಅಂಥ ಒಂದು ಅವಕಾಶಗಳಿದ್ದರೆ ರೈತ ಉತ್ಪಾದಕ ಕಂಪನಿಗಳು ಸಹ ಕೆಲವು ಸರ್ಕಾರೇತರ ಸಂಸ್ಥೆಗಳಿಗೂ ಇದನ್ನು ಜವಾಬ್ದಾರಿ ವಹಿಸಿದ್ದಾರೆ. ಅದನ್ನು ರೈತ ಉತ್ಪಾದಕ ಕಂಪನಿಗಳು ಸಹ ಆ ಒಂದು ಇದನ್ನು ಬಳಸ್ಕೊಂಡು ನಾವು ಶ್ರೀಕಾಂತ್ ಅಥವಾ ನಾವೇನೀಗ ಒಂದು ಸಮಾನ ಮನಸ್ಕರು ಸೇರ್ಕೊಂಡು ನಾವು ಮಾಡ್ತೀವಿ, ಒಂದು ಸ್ವಲ್ಪ ಇನ್ನೂ ಒಂದು ಅಜ್ಜೆ ಮುಂದೆ ಹೋಗಿ ನಾವು ಮಾಡ್ತಾ ಅಂದರೆ ಈಗಾಗಲೇ ಮೂಲಭೂತವಾದಂಥ ವಿಷಯ ತಿಳ್ಕೊಂಡಿದ್ದಾರೆ. ಹಣವನ್ನು ಎಲ್ಲೆಲ್ಲಿ ಹೂಡಿಕೆ ಮಾಡಬೇಕಂತ ಮಾಹಿತಿ ಇಲ್ಲ, ಅಥವಾ ಆರ್ಥಿಕ ಶಿಸ್ತು. ನೀವು ಆಗಲೇ ಸತ್ಯ ನೀವು ಹೇಳಿದ ನೂರಕ್ಕೆ ನೂರು ಸತ್ಯ. ಬರೀ ನಾನು ಗ್ರಾಮೀಣ ಪ್ರದೇಶದಲ್ಲಲ್ಲ, ನಗರ ಪ್ರದೇಶದಲ್ಲೂ ಸಹ ನಾಳೆ ಬಗ್ಗೆ ಯೋಚನೆ ಮಾಡೋಂಥವ್ರು ಭಾಳ ಜನ ಇಲ್ಲ. ನಾಳೆ ಬಗ್ಗೆ ಉಳಿತಾಯ ಮಾಡಬೇಕನ್ನೋದ್ರ ಬಗ್ಗೆ ಇನ್ನೂ ಭಾಳ, ಅದೇ ಇತ್ತೀಚೆಗೆ ಭಾಳಷ್ಟು ಬಿಸಿ ತಾಕ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಹೇಳಬೇಕಂದ್ರೆ ಕೊರೋನಾ ಬಂದ ನಂತರ ಬಹುತೇಕ ಜನರ ಏನು ವಿಚಾರಗಳು, ಜನರ ಮನಸ್ಥಿತಿಗಳು, ಜನರ ಮನೋಭಾವನೆ, ಚಿಂತನೆಗಳು ಬದಲಾಗಿದೆ. ಉಳಿಸ್ಬೇಕು, ನಾವು ವಿಚಾರ ಮಾಡಬೇಕು ಅನ್ನೋಂಥದ್ದು ಬಂದಿದೆ. ಈ ಸಂದರ್ಭದಲ್ಲಿ ರೈತ ಉತ್ಪಾದಕ ಕಂಪನಿಗಳು ಸಹ ಒಂದು ಸಾಂಸ್ಥಿಕ ಮಟ್ಟದಲ್ಲಿ ಮತ್ತು ಸಂಸ್ಥೆಯ ಮೂಲಕ ಷೇರು ಸದಸ್ಯ ಷೇರುದಾರರು ಸಹ ಆರ್ಥಿಕ ಸಾಕ್ಷರತೆ ತರ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಮಾಡೋಂಥದ್ದು, ಶಿಬಿರಗಳನ್ನು ಮಾಡೋಂಥದ್ದು, ಸಾಧ್ಯವಾದಂಥ ಸೇವೆಗಳನ್ನು ರೈತ ಉತ್ಪಾದಕ ಕಂಪನಿಯ ಮೂಲಕನೇ ಕೊಡಂತ ಒಂದು ನಿಟ್ಟಿನಲ್ಲಿ ವಿಚಾರ ಮಾಡಿ ಚಿಂತನೆ ಮಾಡಿದ ಅವಶ್ಯ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕೆ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಶ್ರೀಕಾಂತ್ ಅವರೆ? ನನ್ನ ಮೊಬೈಲ್ ಸಂಖ್ಯೆ 9611211460. ಇನ್ನೊಮ್ಮೆ ಹೇಳ್ತೀರಾ? 9611211460. ಇನ್ನೂ ಒಂದು ಹೇಳ್ಬಿಡಿ. 9611211460. ತಮ್ಮದು ಯೋಗೇಶ್ ಅಪ್ಪಾಜಯ್ ಅವರೇ. ನನ್ನ ದೂರವಾಣಿ ಸಂಖ್ಯೆ 9484-1854-44. ಇನ್ನೊಮ್ಮೆ 9444-1854-44. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. 9444-1854-44.